ಊರ್ಧ್ವಮೂಲೋ ವಾಕ್ಷಾಕಃ ಈಶೋ ಸ್ವಸನಾತನಃ ಅದೇವ ಸುಪ್ರಂ ತದ್ಬ್ರಹ್ಮ ತದುನಾತ್ತೀತಿ ಕಶ್ಚನ ಈತದ್ವೈತತೆ. ನೂರ ಐವತ್ತಾರು ಭಾಷ್ಯ. ತೂಲಾವಧಾರಣೇನ ಈವ ಮೂಲ ಅವಧಾರಣಂ. ಒಂದು ವೃಕ್ಷ, ಒಂದು ವೃಕ್ಷದ ಕಲ್ಪನೆ. ಈ ವೃಕ್ಷದ ಕಲ್ಪನೆಯಲ್ಲಿ ಏನೇನು ಭಾಗಗಳಿರ್ತವೆ ಅಂತ ನೋಡಿದರೆ, ರೆಂಬೆ, ಕೊಂಬೆ, ಎಲೆ, ಹೂವು, ಕಾಯಿ, ಹಣ್ಣುಗಳು. ಆ ವೃಕ್ಷ ಒಂದು ಕಾಂಡ ಇರುತ್ತೆ. ಆನಂತರ ಬೇರು, ಸಣ್ಣ ಬೇರು, ದೊಡ್ಡ ಬೇರು, ತಾಯಿ ಬೇರು, ತಂತು ಬೇರು, ಬೇರು. ಕಣ್ಣಿಗೆ ಕಾಣುವುದು ಏನು? ಕಾಂಡ ಮತ್ತು ಫಲ ಇತ್ಯಾದಿ. ಕಾಣದೇ ಇರೋದು ಯಾವುದು? ಸಂಸಾರದ ನಿಯಮ ಹೇಗಿದೆ ಅಂತಂದರೆ, ಕಾಣದೇ ಇರುವುದನ್ನು ಹಿಂಗೆ ಮ್ಯಾಲೆ ತೋರಿಸ್ಬಿಡ್ತಾರೆ. ದೇವರು ಕಾಣಂಗಿಲ್ಲ, ದೇವ್ರ ಶಕ್ತಿ ಕಾಣಂಗಿಲ್ಲ, ಲೋಕಗಳು ಕಾಣಂಗಿಲ್ಲ, ಸ್ವರ್ಗ ಎಲ್ಲ ಯಾರು ಹಿಂಗೆ ಮಾಡೋದಿಲ್ಲ. ಹಿಂಗೆ ಮಾಡ್ತಾರೆ, ಲೋಕ ನಿಯಮ. ವ್ಯವಹಾರ ಹೆಂಗದ ಅಂದರೆ ಹೆಂಗದ, ಏನು ಕಾಣದೇ ಇರೋದನ್ನು ಮೇಲೆತ್ತಿ ತೋರಿಸ್ತಾರೆ. ಈಗ ವೃಕ್ಷದಲ್ಲಿ ಕಾಣದೇ ಇರೋದು ಯಾವುದು? ಮೇಲೆ ಊರ್ಧ್ವ ಮೂಲ. ಹೌದಾ? ಕಾಣೋದು ಯಾವುದು? ರೆಂಬೆ ಕೊಂಬೆಗಳು, ಅವಾಕ್ ಶಾಖ. ಸರಿ ಆಯ್ತಾ? ಇಷ್ಟೇ ಇರೋದದ. ಕಾಣದೇ ಇರುವ ಬೇರು ಮೇಲೆ, ಕಾಣ್ತಾ ಇರುವ ರೆಂಬೆ ಕೊಂಬೆಗಳು ಕೆಳಗೆ. ಊರ್ಧ್ವ ಮೂಲ ಅವಾಕ್ ಶಾಖ ಅನ್ನುವ ಈ ವೃಕ್ಷ ಏಷಃ ಅಶ್ವತ್ಥ ಅಂತ ಮುಂದೆ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಮುಂಚಿತವಾಗಿ, ತೂಲ ಅವಧಾರಣೇನ ಈವ ಮೂಲ ಅವಧಾರಣಂ. ರೆಂಬೆ ಕೊಂಬೆಗಳು, ಹೂ, ಹಣ್ಣು, ಕಾಯಿಗಳು ಮತ್ತು ಚಿಗುರುಗಳು, ಅಲ್ಲಿರುವ ಕಾಂಡ, ಇವೆಲ್ಲವನ್ನು ನಾವು ಪರೀಕ್ಷಿಸಿ ನಾವು ನಿರ್ಧಾರಕ್ಕೆ ಬರ್ತೀವಿ. ಏನು ನಿರ್ಧಾರ ಬರ್ತೀವಿ? ಇಂತಹ ಬೇರು ಇಲ್ಲಿದೆ, ಅದಕ್ಕೆ ಕಾರಣ ಈ ವೃಕ್ಷ ಆಗಿದೆ. ಇಂತಹ ಬೇರು ಇಲ್ಲಿದೆ ಅನ್ನೋದನ್ನು ಬೇರು ನೋಡಿ ಗುರುತಿಸೋದಿಲ್ಲ, ಕಾಂಡ ನೋಡಿ ಗುರುತಿಸ್ತೀವಿ. ಕಾಂಡದಿಂದ ನಾವು ಬೇರು ಹೋದೆ. ತೂಲ ಅವಧಾರಣೇನ, ತೂಲ ಅಂತಂದರೆ ಕಾಂಡ ಇತ್ಯಾದಿಗಳು, ಮೂಲ ಅವಧಾರಣ ಅದರ ಬೇರು ಇಂಥದೇ. ಆದ್ದರಿಂದ ಬೇವಿನ ಬೇರು ಇದ್ದರಿಂದಾಗಿಯೇ ಇಲ್ಲಿ ಬೇವಿನ ವೃಕ್ಷ ಇದೆ. ಇಲ್ಲಿ ಹುಣಸೆ ಬೇರು ಇದ್ದರಿಂದಾಗಿಯೇ ಇಲ್ಲಿ ಹುಣಸೆ ವೃಕ್ಷ ಇದೆ. ಇನ್ಫ್ಯಾಕ್ಟ್ ಎಷ್ಟೋ ಕಡೆಗೆ ನಾವು ಟ್ರೆಂಚ್ ಇತ್ಯಾದಿಗಳನ್ನ ಅಗೀತಾ ಇರಬೇಕಾದ್ರೆ ಅಲ್ಲಿ ಬೇರು ಬರ್ತವೆ. ಆ ಬೇರು ಬಂದಾಗ ಅದನ್ನು ಅನುಭವಿಕರು ಗುರುತಿಸ್ತಾರೆ. ಇದೇನೋ ಇದು ಆಲದ ಬೇರಿದ್ದಂಗದ ನೋಡಿದು, ಆಲದ ಬೇರಿದ್ದಂಗದ. ಇಲ್ಲೆಲ್ಲೋ ಆಲದ ವೃಕ್ಷ ಇರಬೇಕು ನೋಡೋದು. ಎಲ್ಲ ವೃಕ್ಷಗಳು ಇರ್ತವೆ, ಆಲದ ವೃಕ್ಷನೂ ಅಲ್ಲಿ ಇರ್ತದೆ. ಅದು ಇದ್ದಾಗಲೇ ಆ ಬೇರು ನಮಗೆ ಇಲ್ಲಿ ಸಿಗ್ತದೆ. ಹಾಗಾದರೆ ವ್ಯವಹಾರ ನಿಯಮ ಹೇಗಿದೆ ಅಂತಂದರೆ, ತೂಲ ಅವಧಾರಣೇನ ಮೂಲ ಅವಧಾರಣಂ ವೃಕ್ಷಸ್ಯ ಕ್ರಿಯತೆ ಲೋಕೆ. ಮನುಷ್ಯ ಲೋಕದೊಳಗೆ, ಮನುಕುಲದೊಳಗೆ ಮನುಷ್ಯರು ಈ ಪ್ರಕಾರವಾಗಿ ಒಂದು ಲೋಕಜ್ಞಾನ ಅಂತ ಬರುತ್ತದೆ. ಹೌದಾ? ಲೋಕಜ್ಞಾನ ಈಗೇನಾಯ್ತೀಗ ಇಲ್ಲೊಂದು ವೃಕ್ಷ ಇದೆ ನೋಡ್ರಿ, ಇದು ಯಾವ ವೃಕ್ಷ? ಇದು ಸಂಸಾರ ವೃಕ್ಷ. ಏವಂ ಸಂಸಾರ ಕಾರ್ಯ ವೃಕ್ಷ ಅವಧಾರಣೇನ ತನ್ಮೂಲಸ್ಯ ಬ್ರಹ್ಮಣಃ ಸ್ವರೂಪ ಅವಧಿಧಾರೈಷಯ ಇಯಂ ಷಷ್ಠೀವಲ್ಲಿ ಆರಭ್ಯತೆ. ಈ ಆರನೆಯ ವಲ್ಲಿ ಪ್ರಾರಂಭವಾಗ್ತಾ ಇದೆ. ಏನಕ್ಕೆ ಪ್ರಾರಂಭವಾಗ್ತಾ ಇದೆ? ಅವರಿಗೆ ಒಂದು ಅವಧಾರಣ ಮಾಡ್ಕೋಬೇಕಾಗಿದೆ, ಏನು ನಿರ್ಧಾರಕ್ಕೆ ಬರಬೇಕಾಗಿದೆ. ಏನು ನಿರ್ಧಾರ? ಏನಪ್ಪ ಇದು ಬ್ರಹ್ಮ? ಸೃಷ್ಟಿಕರ್ತ ಬ್ರಹ್ಮ ಅಂತ ಹೇಳ್ತೀರಿ, ಹಿರಣ್ಯ ಗರ್ಭ ಬ್ರಹ್ಮ ಅಂತ ಹೇಳ್ತೀರಿ, ಚತುರ್ಮುಖ ಬ್ರಹ್ಮ ಅಂತ ಹೇಳ್ತೀರಿ, ಹೌದೋ ಸತ್ಯಲೋಕದ ಬ್ರಹ್ಮ ಅಂತ ಹೇಳ್ತೀವಿ, ಪ್ರಜಾಪತಿ ಬ್ರಹ್ಮ ಅಂತ ಹೇಳ್ತೀವಿ. ಏನಪ್ಪ ಇದು ಬ್ರಹ್ಮ? ಈ ಬ್ರಹ್ಮನ ಒಂದು ಅವಧಾರಣ, ಒಂದು ನಿರ್ಧಾರಕ್ಕೆ ಬರಬೇಕಾಗಿದೆ. ಆದರೆ ಬ್ರಹ್ಮ ಕಾಣೋಂಗಿಲ್ಲ, ಸಿಗೋದಿಲ್ಲ, ಅನುಭವಕ್ಕೆ ಸಿಗೋದಿಲ್ಲ, ಮತ್ತು ಹೆಂಗೆ ನಿರ್ಧಾರಕ್ಕೆ ಬರೋದು? ಏನು ಅನುಭವಕ್ಕೆ ಬಂದಿದೆಯೋ ಅದನ್ನು ಇಟ್ಟುಕೊಂಡೇ ಅನುಭವಕ್ಕೆ ಬರದೇ ಇರೋದನ್ನು ನಾವು ಗುರುತಿಸ್ಬೇಕು. ಏನಪ್ಪ ಅನುಭವಕ್ಕೆ ಬಂದಿದೆ? ಸಂಸಾರ ಕಾರ್ಯ. ಸಂಸಾರ ಕಾರ್ಯ ಅಂದರೆ ಜನ್ಮ ಮರಣಾದಿ ಷಡ್ ವಿಕಾರಗಳಿಂದ ಕೂಡಿದಂತಹ, ವಿಕಾರಗಳೊಳಪಟ್ಟಂತಹ, ಅನಂತರ ಸಮಸ್ತ ನಾಮರೂಪಗಳಿಂದ ಕೂಡಿದಂತಹ ಯಾವ ಈ ಸೃಷ್ಟಿ ಇದೆಯೋ ಇದು ಕಾರ್ಯ ಅನಿಸಿಕೊಂಡಿದೆ. ಈ ಕಾರ್ಯದಲ್ಲಿ ಇರುವ ಎಲ್ಲ ಜೀವಾತ್ಮರುಗಳು ಕರ್ತೃತ್ವ ಭೋಕ್ತೃತ್ವಗಳಿಂದ ಕೂಡಿದ, ಅವಿದ್ಯಾ ಕಾಮ ಕರ್ಮ ಎನ್ನುವ ಲಕ್ಷಣಗಳಿಂದ ಕೂಡಿದ ಎಲ್ಲ ಜೀವಾತ್ಮರುಗಳು ಕೂಡ ಕಾರ್ಯವೆನಿಸಿಕೊಂಡಿದ್ದಾರೆ. ಎಷ್ಟು ಸೇರಿಸಿ ಸಂಸಾರ ಕಾರ್ಯ. ಈ ಸಂಸಾರ ಕಾರ್ಯ ಇದನ್ನು ಒಂದು ವೃಕ್ಷ ಅಂತ ನಾವು ಪರಿಗಣಿಸೋಣ. ಸಂಸಾರ ಕಾರ್ಯ ಇದು ಎಲ್ಲ ಸೇರಿ ಒಂದು ವೃಕ್ಷ. ವೃಕ್ಷ ಅವಧಾರಣೇನ ಅಂತ ನಾವು ಈ ವೃಕ್ಷವನ್ನು ಲೆಕ್ಕದಲ್ಲಿ ಇಟ್ಟುಕೊಂಡಿದ್ದಾದರೆ ಆ ಮೂಲಕವಾಗಿ ತನ್ಮೂಲಸ್ಯ, ಅದರ ಮೂಲ ಯಾವುದು? ಬ್ರಹ್ಮಣ. ಸ್ವರೂಪ, ಆ ಮೂಲವಾದ, ಇದಕ್ಕೆ ಮೂಲವಾದ ಸ್ವರೂಪ ಬ್ರಹ್ಮ. ಆ ಬ್ರಹ್ಮ ನಿರ್ಧಾರಕ್ಕೆ ಬರಬೇಕಾಗಿದೆ, ನಮಗೆ ಗೊತ್ತಿಲ್ಲ. ಉಪನಿಷತ್ ಮುಂದೆ ಹೇಳೋದಿದೆ, ಬ್ರಹ್ಮ ಸ್ವರೂಪ ಅವಧಿಧಾರೈಷಯ, ನಿರ್ಧರಿಸುವಂತಹ ನಿಶ್ಚಯಿಸಬೇಕಾದಂತಹ ಒಂದು ಅವಕಾಶ ಈಗ ಒದಗಿ ಬಂದಿದೆ. ಅವಧಿಧಾರೈಷಯ, ಆ ಅವಕಾಶ ಎಲ್ಲಿ ಒದಗಿ ಬಂದಿದೆ? ಇಯಂ ಷಷ್ಠೀ ವಲ್ಲಿ ಆರಭ್ಯತೆ, ಈ ಆರನೇ ವಲ್ಲಿ ಪ್ರಾರಂಭವಾಗುವಂಥ ಈ ಹಂತದೊಳಗೆ ನಮಗದು ಕಂಡು ಬರ್ತಾ ಇದೆ. ಏನು ಅಂತಂದರೆ, ನಾವು ನಿರ್ಧಾರಕ್ಕೆ ಬರಬಹುದು ಬ್ರಹ್ಮನ ಬಗ್ಗೆ, ಆದರೆ ಬ್ರಹ್ಮ ಕಾಣೋದಿಲ್ಲ, ಇಂದ್ರಿಯಗಳಿಗೆ ಲಭ್ಯನಿಲ್ಲ, ಯಾವ ಅನುಭವಗಳಿಗೂ ಲಭ್ಯ ಇಲ್ಲ, ಆದರೂ ನಿರ್ಧಾರ ಬರಬೇಕು ಅಂತ ಹೇಳ್ತೀರಾ? ಏನು ಕಾಣ್ತಾ ಇದೆಯೋ ಅದರ ಮೂಲಕವಾಗಿ ಕಾಣದೇ ಇರುವುದನ್ನು ನಾವು ನಂಬಬಹುದು ಅಂತ, ಎನ್ನೋಕ್ಕಿಂತ ಕಾಣದೇ ಇರುವುದನ್ನು ತಿಳ್ಕೋಬಹುದು. ಆವುದನಂ ಆವುದನು ಕಾಣದೊಡಂ ಅಳತೆಯಂ ನಂಬಿಹುದು ಅಂಕುತಿಮ್ಮ. ಆವುದನ್ ಕಾಣದೊಡಂ ಅಳತೆಯಂ ನಂಬುವುದು, ಅದು ಏನೋ ಒಂದಿದೆ, ಅದು ಕಾಣ್ತಾ ಇಲ್ಲ, ಆದರೆ ಸಮಸ್ತ ಮನುಕುಲ ಒಂದು ನಂಬಿಕೆಯಿಂದ ಹೋಗ್ತಾ ಇದೆ. ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ, ಅದನ್ನು ಭಗವಂತ ಅಂಥೇಳಿ ಎಲ್ಲರೂ ನಂಬಿದ್ದಾರೆ. ನಾವು ನಂಬೋಣಂತೆ, ಬೇಕಾದ್ರೆ ಆಮೇಲೆ ಕೂತ್ಕೊಂಡು ಅದ್ರ ಬಗ್ಗೆ ತಿಳ್ಕೊಂಬೋಣಂತೆ, ಏನು ತಪ್ಪೇನಿಲ್ಲ. ಆದರೆ ಮೊದಲು ಅಸ್ಥಿ ಇತಿ ಬುದ್ಧಿ, ಅಸ್ಥಿ ಬುದ್ಧಿ, ಅಸ್ಥಿ ಬುದ್ಧಿ ಮೊದಲು ಇರಬೇಕು. ಅದರೊಳಗೆ ಶ್ರದ್ಧಾ ಭಕ್ತಿ ಎಲ್ಲ ಸೇರಿಕೊಳ್ತದೆ. ಹಾಗೆ ಇಲ್ಲಿ ಕೂಡ ನಮಗೆ ಬ್ರಹ್ಮನ ಬಗ್ಗೆ ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆ. ಅವನ ಸ್ವರೂಪ ಏನು, ಹೇಗೆ ಸೃಷ್ಟಿಕರ್ತನಾದ, ಅವನು ಹೇಗೆ ಸ್ಥಿತಿಕರ್ತನು ಲಯಕರ್ತನೂ ಆಗಿದ್ದಾನೆ, ಆ ಬ್ರಹ್ಮನು ರೂಪಗಳೇ ಇಲ್ಲದಿದ್ದ ಬ್ರಹ್ಮನು ಈ ಮೂರು ರೂಪಗಳನ್ನು ಹೇಗೆ ಧರಿಸಿದ, ಸರ್ವಜ್ಞತ್ವ ಸರ್ವಶಕ್ತಿತ್ವ ಅನ್ನುವಂಥದ್ದು ಅವನಿಗೆ ಹೇಗೆ ಪ್ರವೇಶವಾಯಿತು, ಇವಷ್ಟು ಆಮೇಲೆ ನಿರ್ಧಾರ ಮಾಡೋಣಂತೆ, ನಿಧಾನವಾಗಿ ವಿಚಾರ ಮಾಡೋಣ. ಮೊದಲು ಏನು, ಕಾರ್ಯದ ಮೂಲಕವಾಗಿ ಕಾರಣವನ್ನು ಗುರುತಿಸಲಿಕ್ಕೆ ಸಾಧ್ಯ. ಘಟಕಾರ್ಯ, ಈ ಘಟಕಾರ್ಯ ಕಾರ್ಯರೂಪದಲ್ಲಿ ಘಟವು ಲಭ್ಯ ಇದ್ದರಿಂದಾಗಿ ಘಟಕಾರ್ಯ. ಕಾರ್ಯರೂಪ ಅಂದರೆ ಉಂಟಾದ ರೂಪದಲ್ಲಿ, ಕಾರ್ಯರೂಪ ಅಂದರೆ ಉಂಟಾದ ರೂಪದಲ್ಲಿ. ಘಟ ಉಂಟಾಗಿದೆ ಅಂತಂದರೆ ತನ್ನ ಸ್ಥಾನೇ ಅದು ಪ್ರತ್ಯಕ್ಷ ಆಗಿಲ್ಲ ಅಂತ ಅರ್ಥ. ಘಟ ಉಂಟಾಗಿದೆ ಇದರರ್ಥ ಏನು, ಅಕಸ್ಮಾತ್ತಾಗಿ ಆಕಾಶದಿಂದ ಟಪಕ್ ಅಂತದು ನಮಗೆ ಲಭ್ಯ ಆಗಿಲ್ಲ. ಅದು ಉಂಟಾಗಿದೆ ಇದರರ್ಥ ಅದು ಯಾರು ಮಾಡ್ಯಾರ ಅಂತಲೇ ಅರ್ಥ. ಅದು ಅದು ಕಾರಣ ಇಟ್ಕೊಂಡೇ ಕಾರ್ಯ ಆಗ್ತದೆ ಯಾವಾಗಲೂ, ಏನೇ ಕಾರ್ಯ ಇರಲಿ. ಅಡುಗೆ ಮನೆಯಲ್ಲಿ ಚಪಾತಿ ರೆಡಿ ರೆಡಿ ಮಾಡಿ ಅವ್ರು ರಾಶಿ ಇಟ್ಟಾರೆ ಅಂತಂದರೆ ಯಾರು ಮಾಡಿ, ಏನು ಅಕಸ್ಮಾತ್ ಏನು ಚಪಾತಿ ಬಂದು ಕೊಡ್ತಾವ ಅಲ್ಲಿ ಬರುದವು, ಮತ್ತು ಏನು ಹಂಗಾರೆ ಯಾರೋ ಮಾಡಿದ್ದಾರೆ. ಆಮೇಲೆ ಸ್ಟಾರ್ಟ್ ಜಿಜ್ಞಾಸ, ಯಾರು ಮಾಡಿದ್ದಾರೆ, ಎಷ್ಟು ಗಂಟೆ ಮಾಡಿದ್ದಾರೆ, ಇವತ್ತಿಂದ ನಿನ್ನೆದ, ಎಲ್ಲ ಜಿಜ್ಞಾಸ ಪ್ರಾರಂಭ. ಪ್ರಾರಂಭ ಮಾಡಿ ಓಹೋ ನಿರ್ಧಾರಕ್ಕೆ ನಾವು ಬರ್ಬೋದು. ಹಾಗೆಯೇ ಸಮಸ್ತ ಪ್ರಪಂಚವನ್ನು ನಾನು ಮಾಡಲಿಲ್ಲ, ನಮ್ಮ ತಂದೆ ಮಾಡಲಿಲ್ಲ, ನಮ್ಮ ತಾತ ಮಾಡಲಿಲ್ಲ, ಯಾರೂ ಮಾಡಲಿಲ್ಲ ಇದನ್ನು. ಈ ಪರ್ವತಗಳು, ಈ ನದಿಗಳು, ಈ ಗಾಳಿ, ಈ ಬೆಂಕಿ, ಈ ಎಲ್ಲ ಏನಿವೆಯೋ ಇವು ನಮ್ಮ ಯಾವ ಪ್ರಯತ್ನವೂ ಇಲ್ಲದೆ ಎಷ್ಟು ಲಭ್ಯ ಇವೆ ನಮ್ಮ ಕರ್ಣಾನಂದಕ್ಕೆ. ನಮ್ಮ ಆ ಕರ್ಣಾನಂದ ಅವು ಏನ್ರಿ ಕೋಗಿಲೆಗಳು, ಎಷ್ಟವು ಎಷ್ಟು ಕೋಗಿಲೆಗಳು, ಏನು ಒಂದು ಎರಡು ನಾಲ್ಕು ಇದ್ದವು, ನೂರಾರು ಆಗ್ಬಿಟ್ಟಾವಲ್ಲ, ಹೆಂಗ್ರಿ ಎಲ್ಲಿಂದ ಬಂದವು ಎಲ್ಲ, ಹಣ್ಣಿಗೆ ಬಂದಿರ್ತಾವ ಮೋಸ್ಟ್ಲಿ. ಸೊ ಇವೆಲ್ಲವೂ ನಮ್ಮ ಕರ್ಣಾನಂದಕ್ಕೆ, ನಮ್ಮ ದೃಶ್ಯಕ್ಕೆ, ನಮ್ಮ ದೃಷ್ಟಿಗೆ, ಆನಂದಕ್ಕೆ ಇವೆಲ್ಲ ಲಭ್ಯ ಮಾಡಿ ಇಡಲಾಗಿದೆ. ಆದ್ದರಿಂದ ಅಷ್ಟು ಕಾರ್ಯ, ಓಕೆ ಫೈನ್, ನೋ ಪ್ರಾಬ್ಲಮ್. ಈ ಕಾರ್ಯವನ್ನೇ ಲೆಕ್ಕಕ್ಕೆ ಇಟ್ಟುಕೊಂಡು ಹೆಂಗಿರ್ಬೋದು, ಏನಿರ್ಬೋದು, ಏತರಿಂದ ಆಗಿರ್ಬೋದು, ಈ ಘಟವನ್ನು ಕಾರ್ಪೆಂಟರ್ ಮಾಡ್ಯಾನೋ, ಈ ಘಟವನ್ನು ಕಮ್ಮಾರ ಮಾಡಿದಾನೋ, ಈ ಘಟವನ್ನು ಅಕ್ಕಸಾಲಿಗೆ ಮಾಡಿದಾನೋ, ನೇತಿ ನೇತಿ ನೇತಿ ಇಲ್ಲ, ಅವ್ರು ಮಾಡಲಿಕ್ಕಾಗೋದಿಲ್ಲ, ಅವ್ರಿಗೆ ಬುದ್ಧಿ ಇಲ್ಲ, ಅವ್ರಿಗೆ ಶಕ್ತಿ ಇಲ್ಲ, ಇವ್ರು ಮಾಡಲಿಕ್ಕಾಗೋದಿಲ್ಲ, ಇವ್ರಿಗೆ ಬುದ್ಧಿ ಇಲ್ಲ, ಈ ಶಕ್ತಿ ಇಲ್ಲ ಅಂತ ನೇತಿ ನೇತಿ ಅಂತೆಲ್ಲ ಕ್ಯಾನ್ಸಲ್ ಮಾಡಿ, ಓಹೋ ಇವನೇ ಮಾಡಿದ್ದು. ಈಗ ಏನು ಮಾಡ್ತಾರಂದರೆ, ನೀವು ಕಳ್ಳತನ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಕೊಳ್ಳೆ, ನೋಡಿದ್ರೆ ಯಾರಾದ್ರೂ ನಿಮ್ಮ ಮನೆಯಲ್ಲಿ ಅವನು ಯಾರು ಏನು ಅಂಥೇಳಿ, ಯಾರದ್ರ ಮೇಲೆ ಗುಮಾನಿ ಇದೆಯಾ ಅಂತ ಕೇಳ್ತಾರೆ. ಆವಾಗ ಒಂದು ಆರು ವರ್ಷ ಮಗು ಬಂದ್ಬಿಟ್ಟು, ಸರ್ ನಾನು ನೋಡಿದ್ದೀನಿ ಸರ್, ನಾನು ಸ್ವಚ್ಛವಾಗಿ ಅವನ ಮುಖ ನೋಡಿದ್ದೀನಿ. ಹೌದಾ, ಬಾ ಸ್ಟೇಷನ್ನಿಗೆ. ಆ ಮಗುನ ತಂದೆ ತಾಯಿನೆಲ್ಲ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಸಾಲಕ್ಕೂ ಕಳ್ಳರು ನಿಲ್ಲಿಸಿರ್ತಾರೆ. ಆ ಕಳ್ಳರು ನಿಲ್ಲಿಸಿ ಆಮೇಲೆ ಮಗುಗೆ ತೋರಿಸ್ತಾರೆ, ನೋಡಮ್ಮ ನೀನು ಗುರುತಿಸು, ಇದು ಹೌದಾ, ಅಲ್ಲ ರೀ, ಇವನು ಹೌದಾ, ಅಲ್ಲ ರೀ, ಇವನು ಹೌದಾ, ಒಂಥರ ಸೈಲೆಂಟ್ ಆಗ್ತದೆ. ಹೋಗ್ಲಿ ಬಿಡು, ಇವನು ಹೌದಾ, ಅಲ್ಲ ರೀ, ಇವನು ಹೌದಾ, ಅಲ್ಲ ರೀ, ಇವನು ಹೌದಾ, ಅಲ್ಲ ರೀ, ಮತ್ತೊಂದ್ಸಲ ಇವನು ಹೌದಾ, ಅಲ್ಲ ರೀ, ನಾ ಹೇಳಿದ್ನಲ್ಲ ಅಂತೇಳಿ, ಇವನು ಹೌದಾ, ಇವನು ಸೈಲೆಂಟ್. ಅದು ಏನು ಅಂತ ತಿಳಿದಾಗ ನೀ ಏನಾಗಿರ್ತೀಯ, ಸೈಲೆಂಟ್, ಶಬ್ದಗಳಿಲ್ಲ, ಏನಿಲ್ಲ. ನೀ ಬಾಯಿ ತೆಗಿದೆ ಅಂತಂದ್ರೆ ಅವ ನಿನ್ನ ಮೇಲೆ ಸೇಡಿಟ್ಬೋದು. ಹೀಗಾಗಿ ಮಗು ಬಾಯಿ ತೆಗೆಯೋದಿಲ್ಲ, ಸೈಲೆಂಟ್ ಆಗಿಬಿಡ್ತದೆ. ಆವಾಗ ಗೊತ್ತಾಗ್ತದೆ ನಮ್ಮಲ್ಲಿ ಇವು ನೇತಿ ನೇತಿ ಅಂತ ಮಾಡ್ತಾ ಬಂದಾಗ, ಓಹೋ ಕುಂಬಾರನೇ ಈ ಗಡಿಗೆಯನ್ನು ಮಾಡಿದ, ಕುಂಬಾರನೇ ಮಾಡಿದ್ರಿಂದಾಗಿ ಮತ್ತೆ ಒಂದಂತೂ ಉತ್ತರ ಸಿಕ್ತು, ಏನು, ಕರ್ತ. ಹೌದಾ, ಈ ಸೃಷ್ಟಿಕರ್ತ. ಇನ್ನು ಮುಂದಿನ ಒಂದು ಪ್ರಶ್ನೆ ಉತ್ತರ ಹುಡುಕಬೇಕು, ನೀ ಹೆಂಗೆ ಮಾಡ್ದ, ಏನು ತಗೊಂಡು ಮಾಡ್ದ, ಅವನು ಹೆಂಗೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದೇ ಕುಂಬಾರ, ಅವ ಕುಂಬಾರ, ನಮ್ಮ ಫ್ರೆಂಡು ಕುಂಬಾರ ಇದ್ದಾನೆ. ಆದರೆ ಏನು ಮಾಡೋದು, ಅವನಿಗೆ ಗಡಿಗಂದ್ರೂ ಗೊತ್ತಿಲ್ಲ, ಮಡಿಕಂದ್ರೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅವನಿಗೆ. ಏ ಹಂಗಲ್ಲ ರೀ, ಅವ್ರ ಮನೆ ಕಸಬೇ ಕುಂಬಾರಿಕೆ. ಓ ಕುಂಬಾರಿಕೆ ಅಂದ್ರೇನು, ಗಡಿಗೆ ಮಾಡುವ ಜ್ಞಾನ, ಗಡಿಗೆ ಮಾಡುವ ಶಕ್ತಿ ಅವನಿಗಿದ್ದದ್ದೇ ಆದರೆ ಅವನು ಕುಂಬಾರ ಅನ್ಸ್ಕೊಳ್ತಾನೆ. ಓಹೋ, ಇವನಿಗೇನೇನಿದೆ, ಜ್ಞಾನ ಇದೆ, ಶಕ್ತಿ ಇದೆ, ಆದ್ದರಿಂದ ಇವನು ಕುಂಬಾರ ಅನ್ಸ್ಕೊಂಡಿದ್ದಾನೆ. ಓಕೆ ಫೈನ್. ಇವನು ಏನು ತೊಗೊಂಡು ಮಾಡ್ದ? ಅವಾಗ ಮಣ್ಣು ತೊಗೊಂಡು ಮಾಡ್ದ. ಆ ಮಣ್ಣು ತೊಗೊಂಡು ಮಾಡ್ದ ಅಂತ ಅವನು ಹೇಳಬೇಕಾದ್ರೆ ಅವನಿಗೆ 100% ಗೊತ್ತು, ಮಣ್ಣು ಬೇರೆ, ನಾನು ಬೇರೆ. ಅದಕ್ಕೆ ನೀವು ಮಡಿಕೆಯನ್ನು ಹೊತ್ಕೊಂಡು ಹೋಗಬೇಕಾದ್ರೆ ಕುಂಬಾರನ ಹೊತ್ಕೊಂಡು ಹೋಗೋದಿಲ್ಲ. ಕುಂಬಾರನ ಯಾಕೆ ಹೊತ್ಕೊಂಡು ಹೋಗೋದಿಲ್ಲ? ನೀವು ಮಾಡಿದ್ದಕ್ಕೆ ನಾವು ಹಣ ಕೊಟ್ಟಿವಿ, ಮುಗಿತಲ್ಲಿಗೆ ನಿನ್ನ ಪಾಡಿ ನೀನು, ನಮ್ಮ ಪಾಡಿಗೆ ನಾವು ಮತ್ತು ಈ ಮಡಿಕೆ ನಾವು ತೊಗೊಂಡು ಹೋಗ್ತೇವೆ ಅಷ್ಟೇ. ಸೊ ನಾವು ಒಂದು ವಸ್ತುವನ್ನು ನೋಡಿ, ಕಾರ್ಯ ವಸ್ತುವನ್ನು ನೋಡಿ ಕಾರಣವನ್ನು ಹೇಗೆ ಗುರುತಿಸ್ತೀವಿಯೋ ಹಾಗೆ ಇಲ್ಲಿ ಈ ಸೃಷ್ಟಿ ಅನ್ನುವಂಥದ್ದು ಇದು ಕಾರ್ಯ, ಇದು ಲಭ್ಯ ಇದೆ, ನಾವು ಯಾರೂ ಇದನ್ನು ಸಿದ್ಧಪಡಿಸಿಲ್ಲ. ಈ ಗಾಳಿ, ಈ ಬೆಳಕು, ಈ ಬೆಂಕಿ, ಈ ನೀರು, ಇದು ಯಾವುದನ್ನು ನಾವು ಸಿದ್ಧಪಡಿಸಿಲ್ಲ. ನಮಗಾಗಿ ಸಿದ್ಧ ಮಾಡಿ ಇಡಲ್ಪಟ್ಟಿದೆ. ಇದು ನಮಗೆ ಲಭ್ಯ ಇದ್ದರಿಂದಾಗಿ ಇದರ ಮೂಲಕವಾಗಿ ನಾವು ಮೂಲವನ್ನು ಗುರುತಿಸೋಣ. ಏನು ಮೂಲ? ಬ್ರಹ್ಮ. ಹೇಗೆ ಗುರುತಿಸ್ಬೇಕು? ಅಲ್ಲಿ ನೀತಿ ನೀತಿ ಬರ್ತದೆ, ಇತಿ ಬರ್ತದೆ, ಅಧ್ಯಾರೋಪ ಅಪವಾದ ಬರ್ತದೆ, ಪ್ರಕ್ರಿಯೆಗಳು ಬರ್ತವೆ, ಅವಸ್ಥಾತ್ರ ಪ್ರಕ್ರಿಯೆಗಳು ಬರ್ತವೆ, ಎಲ್ಲ ಬರ್ತಾವೆ ಅಲ್ಲಿ. ಅವು ಸಂದರ್ಭಾನುಸಾರವಾಗಿ ಯಾವ್ಯಾವ ಯಾವಾಗ ಯಾವಾಗ ಏನೇನು ಬರ್ತಾವೋ ಆ ಎಲ್ಲ ಟೈಮ್ನಲ್ಲಿ ಅವಸ್ಥಾತ್ರ ಹೇಳ್ಕೊಂಡು ಕೊಡಬಾರ್ದು. ಅಲ್ಲೊಂದಿದೆ, ಬಾಯಿ ತೆಗೆದ್ರೆ ಅವಸ್ಥಾತ್ರ. ಏನು ವೇದಾಂತದಲ್ಲಿ ಒಂದೇ ಪ್ರಕ್ರಿಯೆ ಇದೆ, ಭಗವತ್ಪಾದಾಚಾರ್ಯರು ಮಾತ್ರ ಹೇಳಿದಾರ? ಇಲ್ಲ ಇಲ್ಲ, ಜನರಿಗೆ ಸುಲಭವಾಗಿ ಅರ್ಥ ಆಗ್ತದೆ. ಸುಲಭವಾಗಿ ಅರ್ಥ ಆಗ್ತದೆ, ಸುಲಭವಾಗಿ ಹೇಳ್ರಿ, ಬೇಡ ಅಂತ ಹೇಳಂಗಿಲ್ಲ. ಆದರೆ ಸಂದರ್ಭ, ಆ ಸಂದರ್ಭ ಅವಸ್ಥಾತ್ರೆಯ ಸಂದರ್ಭ ಇದ್ದಾಗ ಅವಸ್ಥಾತ್ರೆಯದ ಪ್ರಕ್ರಿಯೆ ಉಪಯೋಗ ಮಾಡಬೇಕು. ವ್ಯಾವಹಾರಿಕ, ಪ್ರಾದಿಭಾಸಿಕ, ಪಾರಮಾರ್ಥಿಕ ಜಿಜ್ಞಾಸ ನಡೆದಾಗ ನಾವು ಆ ಪ್ರಕ್ರಿಯೆಯನ್ನು ಉಪಯೋಗ ಮಾಡಬೇಕು. ಮೂರು ಸತ್ಯಗಳು, ವ್ಯಾವಹಾರಿಕ ಸತ್ಯ, ಪ್ರಾದಿಭಾಸಿಕ ಸತ್ಯ ಮತ್ತು ಆಧ್ಯಾತ್ಮಿಕ ಸತ್ಯ ಅಥವಾ ಆತ್ಮ ಪಾರಮಾರ್ಥಿಕ ಸತ್ಯ. ಆ ಪಾರಮಾರ್ಥಿಕ ಸತ್ಯವನ್ನು ತಿಳಿಸಿ ಹೇಳಲಿಕ್ಕಾಗಿ ನೀವು ಪ್ರಾದಿಭಾಷಿಕ ಮತ್ತು ಇದನ್ನು ಸಲಿಗೆ ಮತ್ತು ಅವಸ್ಥಾತ್ರೆಯ ಕುಟ್ಟುದು ಯಾಕೆ? ಗಟ್ಟಿಮುಟ್ಟು ಹಲ್ಲಿದ್ದವರಿಗೆ ಎದುರಿಗೆ ಕುಡಿಸ್ಕೊಂಡು ಅವಲಕ್ಕಿ ಪುಡಿ ಪುಡಿ ಮಾಡಿ ಪುಡಿ ಪುಡಿ ಅದ ಪೌಡರ್ ಥರ ಅದ, ಏನು ತೊಂದರೆ ಆಗೋದಿಲ್ಲ ತಿನ್ನಿರಿ ಅಂತಂದರೆ ಅವಂತ ಈ ನಾನು ಕುರುಕುರು ಮಾಡಿ ತಿನ್ನಬೇಕು ಅಂತ ನಾವು ವಿಚಾರ ಮಾಡಿದ್ರೆ, ಜಿಜ್ಞಾಸ ಮಾಡಬೇಕಾದ್ರೆ ಜಿಜ್ಞಾಸುವಿನ ಕೆಪ್ಯಾಸಿಟಿ ಏನು, ಜಿಜ್ಞಾಸುವಿನ ಸಂದರ್ಭ ಏನು, ಆ ಸಂದರ್ಭಕ್ಕೆ ತಕ್ಕಂತೆ ಜಿಜ್ಞಾಸ ಮಾಡಬೇಕು. ಸೊ ಇವೆಲ್ಲ ವಿಷಯಗಳನ್ನು ಲಕ್ಷ್ಯದಲ್ಲಿ ಇಟ್ಕೊಂಡು ನಾವೀಗ ಅವಧಾರಣ ಒಂದು ನಿರ್ಧಾರಕ್ಕೆ ಬರೋರಿದ್ದೇವೆ. ಮೂಲ ಅವಧಾರಣೆ ಯಾವುದು, ಈ ಸೃಷ್ಟಿಗೆ ಮೂಲ ಯಾವುದು ಅನ್ನೋ ನಿರ್ಧಾರ ಬರುತ್ತೆ. ಅದನ್ನು ಬ್ರಹ್ಮ ಅಂತ ಉಪನಿಷತ್ತು ಹೇಳಿದೆ. ಆ ಬ್ರಹ್ಮನ ಜಿಜ್ಞಾಸವನ್ನು ನಾವೀಗ ಪ್ರಾರಂಭ ಮಾಡ್ತೀವಿ. ಊರ್ಧ್ವ ಮೂಲ ಅವಾಕ್ಷಾಕ ಏಷಃ ಅಶ್ವತ್ಥಃ, ನಾಳೆ ಇರ್ತದೋ ಇಲ್ಲೋ ಹೇಳಲಿಕ್ಕೆ ಬರೋಂಗಿಲ್ಲ, ಈ ಕ್ಷಣ ಇರ್ತದೋ ಇಲ್ಲೋ ಹೇಳಲಿಕ್ಕೆ ಬರೋಂಗಿಲ್ಲ, ಈಗಿದೆ ಅಷ್ಟೆ. ಶ್ವಃ ನ ತಿಷ್ಠತಿ, ನಾಳೆ ಇರ್ತದೋ ಇಲ್ಲೋ ಹೇಳಿ ಬರೋಂಗಿಲ್ಲ, ಆದರೂ ಈಗಿದೆ. ಅದಕ್ಕೆ ಅಶ್ವತ್ಥ ಅಂತ ಕರೀತಾರೆ. ವೃಕ್ಷದ ಹೆಸರು ಅಶ್ವತ್ಥ ಅಂತ ಯಾಕೆ ಕರೆದಾರೆ? ಅದು ನಾಳೆ ಇರ್ತದೋ, ಶ್ವಃ ಶ್ವಃ ಅಂದರೆ ನಾಳೆ, ನಾಳೆ ಇರ್ತದೋ ಇಲ್ಲೋ ಸಂಶಯ ಇದೆ, ಆದ್ದರಿಂದ ಅದು ಅಶ್ವತ್ಥ. ಆದರೆ ಇವತ್ತದ ಅಂದಮೇಲೆ ನಿನ್ನೂ ಇತ್ತು ಅಂತ ಅರ್ಥ, ನಿನ್ನೆ ಇದೆ ಅಂದರೆ ಅದರ ಹಿಂದಿನೂ ಇತ್ತು ಅಂತ ಅರ್ಥ, ಈ ಜನ್ಮದಲ್ಲಿ ಅದು ಇದೆ ಅಂದರೆ ಹಿಂದಿನ ಜನ್ಮದಲ್ಲಿ ಅದು ಇತ್ತು ಅಂತ ಅರ್ಥ. ಆದ್ದರಿಂದ ಸನಾತನ ಅಶ್ವತ್ಥ ಸನಾತನ ಈಶಃ. ಅದನ್ನೇ ಶುಕ್ರಂ ತದ್ಬ್ರಹ್ಮ ತದೇವ ಅಮೃತಂ ಉಚ್ಯತೆ. ಇಂತಹ ಈ ಅಶ್ವತ್ಥ ವೃಕ್ಷಕ್ಕೆ ಮೂಲ ಯಾವುದು ಅಂತ ನಾವು ಗುರುತಿಸಿದ್ದಾದರೆ ಅದನ್ನೇ ಶುಕ್ರಂ ಉಪನಿಷತ್ತೇನು ಹೇಳ್ತದೆ, ಬ್ರಹ್ಮ ಅದನ್ನೇ ಉಪನಿಷತ್ ಇನ್ನೊಂದು ಕಡೆಗೆ ಅಮೃತಂ ಉಚ್ಚತೆ ಅಮೃತವೆಂದು ಹೇಳುತ್ತದೆ. ಆ ಅಮೃತ ತತ್ವ ಆ ಮೂಲ ಬ್ರಹ್ಮನಿಂದ ಲೋಕಾಶ್ರಿತಃ ಸರ್ವೇ ತಸ್ಮಿನ್ ಸರ್ವೇ ಲೋಕಾಶ್ರಿತಃ ಸಮಸ್ತ ಲೋಕವು ಕೂಡ ಅದನ್ನೇ ಆಶ್ರಯಿಸಿಕೊಂಡು ಇದೆ. ತದು ನ ಅತ್ಯೇತಿ ಕಶ್ಚನ ಸೃಷ್ಟಿತವಾದ ಯಾವುದೇ ವಸ್ತುವಿನಿಂದ ಯಾವುದೇ ಜೀವದಿಂದ ಯಾವುದೇ ವ್ಯಕ್ತಿಯಿಂದ ಅದನ್ನು ದಾಟಿ ಹೋಗಲಿಕ್ಕೆ ಆಗೋದಿಲ್ಲ. ಅಂಥ ಒಂದು ಯಾವುದಿದೆಯೋ ಅದನ್ನು ಬ್ರಹ್ಮ. ಅರ್ಥ ಆಯ್ತಲ್ವ? ಏನೆಲ್ಲ ನಾವು ದಾಟಬಹುದು ಆದರೆ ಅದನ್ನು ದಾಟೋದಕ್ಕಾಗೋದಿಲ್ಲ. ಓವರ್ ಟೇಕ್ ಅಂತ ಅದು ಬೈಪಾಸ್ ಮಾಡೋದು ಆಗೋದಿಲ್ಲ. ಬ್ರಹ್ಮನನ್ನು ಯಾರಿಗೂ ಬೈಪಾಸ್ ಮಾಡಲಿಕ್ಕಾಗೋದಿಲ್ಲ. ತದು ಅದನ್ನು ಕಶ್ಚನ ನ ಅತ್ತೇತಿ ಯಾರು ಯಾರಿಂದಲೂ ಅದನ್ನು ದಾಟಲು ಸಾಧ್ಯವಿಲ್ಲ. ಯಾರೂ ಅದನ್ನು ಮೀರಿ ನಡೆಯಲು ಸಾಧ್ಯವಿಲ್ಲ. ಯಾರೂ ಮೀರಲಾರರು ಬ್ರಹ್ಮನನ್ನು ಯಾರೂ ಮೀರಲಾರರು. ಅಲ್ಟಿಮೇಟ್ ಭಾಷ್ಯ ಊರ್ಧ್ವಮೂಲಂ ಯತ್ತತ್ ವಿಷ್ಣೋ ಪರಮಂ ಪದಂ ಅಸ್ಯ ಇತಿ ಸಹ ಅಯಂ ಅವ್ಯಕ್ತಾದಿಸ್ಥಾವರಾಂತಃ ಸಂಸಾರವೃಕ್ಷ ಊರ್ಧ್ವಮೂಲ ವೃಕ್ಷಶ್ಚ ವರಶ್ಚನಾತ್ ವಿನಶ್ವರತ್ವಾತ್. ಊರ್ಧ್ವಂ ಮೂಲಂ ಈ ವೃಕ್ಷದ ಮೂಲ ಎಲ್ಲಿದೆ? ಊರ್ಧ್ವಂ ಮೇಲೆ ಇದೆ. ಏನಿದೆ ಅಲ್ಲಿ? ವಿಷ್ಣೋ ಪರಮಂ ಪದಂ. ಅಲ್ಲಿ ಮೇಲ್ಗಡೆ ಕಣ್ಣಿಗೆ ಕಾಣದೇ ಇರುವಂತಹ ಮೇಲ್ಗಡೆ, ಬುದ್ಧಿಗೆ ಲಭ್ಯವಾಗದೇ ಇದ್ದಂತಹ ಮೇಲ್ಗಡೆ, ಶಬ್ದಗಳಿಗೆ ನಿಲುಕದೇ ಇದ್ದಂತಹ ಮೇಲ್ಗಡೆ, ಅವೆಲ್ಲ ಹಾಕೋಬೇಕು. ಶಬ್ದಗಳಿಗೆ ನಿಲುಕದೇ ಇದ್ದಂತಹ ಮೇಲ್ಗಡೆ, ನಾಮರೂಪಗಳನ್ನು ಮೀರಿರುವಂತಹ ಮೇಲ್ಗಡೆ, ಅಲ್ಲಿ ವಿಷ್ಣೋ ಪರಮಂ ಪದಂ. ಅಲ್ಲಿ ಸಾಕ್ಷಾತ್ ಸೃಷ್ಟಿಕರ್ತನ ವಾಸವಿದೆ. ವಿಷ್ಣೋ ಪರಮಂ ಪದಂ ಇತಿ ಸಹ ಅಯಂ ಅವ್ಯಕ್ತಾದಿ ಸ್ಥಾವರಾಂತಃ ಸಂಸಾರ ವೃಕ್ಷ ಊರ್ಧ್ವಮೂಲ. ಅನೇಕಾನೇಕ ಅವ್ಯಕ್ತದಿಂದ ಹಿಡಿದುಕೊಂಡು ಅನ್ಮ್ಯಾನಿಫೆಸ್ಟೆಡ್ ಅವ್ಯಾಕೃತ ಅವ್ಯಕ್ತ ಅಂತ ನೀವು ಅಭ್ಯಾಸ ಮಾಡಿದ್ರಲ್ಲೋ, ಆ ಅವ್ಯಕ್ತದಿಂದ ಹಿಡಿದುಕೊಂಡು ಆನಂತರ ಅವ್ಯಕ್ತದಿಂದ ಮಾತ್ರ ತನ್ಮಾತ್ರದಿಂದ ತನ್ಮಾತ್ರ ತನ್ಮಾತ್ರದಿಂದ ಪಂಚೀಕರಣ ಪಂಚೀಕರಣದಿಂದ ಪಂಚೀಕೃತ ಮಹಾಭೂತ ಪಂಚೀಕೃತ ಮಹಾಭೂತದಿಂದ ಅಲ್ಲಿ ಮತ್ತೆ ಅನ್ನ ಅನ್ನದಿಂದ ಪರ್ಜನ್ಯ ಪರ್ಜನ್ಯದಿಂದ ಅನ್ನ ಅನ್ನದಿಂದ ವೀರ್ಯ ಇದರಿಂದ ಸೃಷ್ಟಿ. ಈ ಪ್ರಕಾರವಾಗಿ ಎಲ್ಲ ವ್ಯಷ್ಟಿಯಲ್ಲಿ ಜೀವಾತ್ಮ, ಸಮಷ್ಟಿಯಲ್ಲಿ ಈ ಸಮಸ್ತ ಸೃಷ್ಟಿಯು, ಇವೆಲ್ಲ ಏನು ಅವಿದ್ಯಾದಿಂದ ಹಿಡಿದುಕೊಂಡು ಉಂಟಾಗಿದೆಯೋ ಅದು ಅವ್ಯಕ್ತಾದಿ ಸ್ಥಾವರ ಅಂತಹ ಸಂಸಾರ ವೃಕ್ಷ. ಇದು ಸಂಸಾರ ವೃಕ್ಷ ಅಂತ ಪ್ರಸಿದ್ಧವಾಗಿದೆ. ಇದು ಎಲ್ಲಿದೆ? ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ ನೋಡಿ, ಆದರೆ ಇದ್ರ ಮೂಲ ಕಾಣೋದಿಲ್ಲ. ಸಂಸಾರ ವೃಕ್ಷ ಊರ್ಧ್ವಮೂಲ. ಇಂತಹ ಸಂಸಾರ ವೃಕ್ಷದ ಮೂಲ ಎಲ್ಲಿದೆ? ಊರ್ಧ್ವ ಮೇಲಿದೆ. ಮೇಲಿದೆ ಅಂದರೆ ಮೇಲೇ ಇದೆ ಅಂತ ಅರ್ಥ. ಅದನ್ನೇನು ಕಣ್ಣಿಗೆ ಕಾಣೋದಿಲ್ಲ, ಅನುಭವಗಳಿಗೆ ಲಭ್ಯವಿಲ್ಲ. ಓನ್ಲಿ ಯು ಹ್ಯಾವ್ ಟು ಇನ್ಫರ್. ಅದಕ್ಕೆ ಪ್ರಮಾಣ, ಇನ್ಫರೆನ್ಷಿಯಲ್ ಪ್ರಮಾಣ, ಅನುಮಾನ ಪ್ರಮಾಣ. ಅನುಮಾನದಿಂದ ಗುರುತದೆ ಅನುಮಾನಕ್ಕೆ ಯಾವ ಅನುಮಾನ ಪ್ರಮಾಣವನ್ನು ಪ್ರಯೋಗ ಮಾಡಬೇಕು ಅಂತಂದರೆ ನಮಗೆ ಒಂದು ವಸ್ತು ಲಭ್ಯ ಇರಲಿಕ್ಕೇ ಬೇಕು. ಅನುಮಾನ ಪ್ರಮಾಣದಿಂದ ಹೊಗೆ ಅನ್ನುವ ನಿರ್ಧಾರಕ್ಕೆ ಬರಬೇಕಾದ್ರೆ ಬೆಂಕಿ ಅನ್ನುವ ನಿರ್ಧಾರಕ್ಕೆ ಬರಬೇಕು. ಅನುಮಾನ ಪ್ರಮಾಣದಿಂದ ನಾವು ನೋಡಿಲ್ಲ, ನಾವು ಬೆಂಕಿ ಕಂಡಿಲ್ಲ, ಆದರೂ ನಾವು ಬೆಂಕಿಯನ್ನು ನಿರ್ಧಾರಕ್ಕೆ ಬಂದಿದ್ದೀವಿ. ಆದರೆ ನಮಗೆ ಅಲ್ಲಿ ಒಂದು ಕಂಡಿದೆ. ಏನು ಕಂಡಿದೆ? ಹೊಗೆ ಕಂಡಿದೆ. ಎತ್ರ ಎತ್ರ ಧೂಮಃ, ಧೂಮಃ ಎತ್ರ ಎತ್ರ ತತ್ರ ತತ್ರ ವನ್ನಿಹಿ. ಅಲ್ಲಿ ಹೊಗೆ ಇದೆ, ಅದನ್ನು ಬೆಂಕಿ ಇರಲಿಕ್ಕೆ ಬೇಕು. ಈಗ ಹೊಗೆ ಇದೆ ಅಂತ ನೀವು ಹೇಳಿದ್ರಲ್ಲೋ, ಅದು ಹೊಗೆ ನಮ್ಮ ಕಣ್ಣಿಗೆ ಕಾಣಿಸ್ತದೆ. ನಮ್ಮ ಅನುಭವಕ್ಕೆ ಒಂದು ವಸ್ತು ಲಭ್ಯ ಇದ್ದರೆ ಮಾತ್ರ ನಮ್ಮ ಅನುಭವಕ್ಕೆ ಬರದೇ ಇರೋದು ಏನು ಅನ್ನೋದನ್ನು ಅನುಮಾನದಿಂದ ಸಿದ್ಧಪಡಿಸಿಕೊಳ್ಳಿ ಬರ್ತದೆ. ಶಬ್ದ ಪ್ರಮಾಣ ಏನು ನಾವು ಶಾಸ್ತ್ರ ಪ್ರಮಾಣ ಅಂತ ಹೇಳ್ತೀವಿ, ಈ ಪ್ರಮಾಣ ಬಾಕಿ ಪ್ರಮಾಣಗಳಿಗೆ ವಿರೋಧಿ ಅಲ್ಲ. ನೀವು ಹಂಗೆ ತಿಳ್ಕೊಂಬಿಡ್ತೀರಿ. ಇದು ಅದ್ವೈತ ಮಾತಾಡ್ತಾರೆ ಅಂದ್ರೇನು, ಬಾಕಿ ಎಲ್ಲ ಸಿದ್ಧಾಂತಗಳಿಗೆ ಇವರು ವಿರೋಧ, ಹಾಗೆ ಅರ್ಥನೇ ಅಲ್ಲ. ನಾವು ಯಾವಾಗ ಶಬ್ದ ಪ್ರಮಾಣ ಅಂತ ಹೇಳ್ತೀವಿ, ಬಾಕಿ ಪ್ರಮಾಣಗಳಿಗೆ ಗೌರವಿಸ್ತೀವಿ. ಪ್ರತ್ಯಕ್ಷ, ಅನುಮಾನ, ಉಪಮಾನ, ದೃಷ್ಟಾಂತ ಇವೆಲ್ಲವನ್ನು ನಾವು ಗೌರವಿಸ್ತೀವಿ. ಹೀಗಾಗಿ ಎಲ್ಲೆಲ್ಲಿ ನಮಗೆ ಬೇಕೋ ಅವುಗಳನ್ನೆಲ್ಲ ನಾವು ಸಹಾಯ ತಗೋತೀವಿ. ಇಲ್ಲಿ ವ್ಯಾಖ್ಯಾನ ನೀವು ನೋಡ್ತಾ ಹೋಗಿ, ಸ್ವಲ್ಪ ಉದ್ದಕ್ಕೂ ಹೇಳ್ತಾ ಹೋಗೋದಿಲ್ಲ. ಬರೀ ಶಬ್ದ ಶಬ್ದ ಶಬ್ದ ಶಬ್ದ ಪ್ರಮಾಣ ಶಬ್ದ ಪ್ರಮಾಣ ಅಂತ ಹೇಳ್ಕೊತ ಹೋಗೋದಿಲ್ಲ. ಎಲ್ಲೆಲ್ಲಿ ಏನೇನು ಅನುಕೂಲತೆ ಇರ್ಬೇಕೋ ಆ ಅನುಕೂಲತೆಯನ್ನು ತಗೋತೇವೆ ನಾವು. ಇದೇ ತೋರಿಸ್ತದೆ, ಅದ್ರ ಬಗ್ಗೆ ನಮಗೆ ವಿರೋಧ ಇಲ್ಲ. ಅವುಗಳನ್ನ ಉಪಯೋಗ ಮಾಡ್ಕೋತೀವಿ, ಅವುಗಳನ್ನ ಪ್ರಯೋಗ ಮಾಡ್ಕೋತೀವಿ, ಆ ಪ್ರಕಾರವಾಗಿ ನಾವು ಅದನ್ನು ಗುರುತಿಸ್ತೀವಿ. ಇಲ್ಲಿ ಅನುಮಾನ ಪ್ರಮಾಣ, ಕಾರ್ಯ ಲಭ್ಯ ಇದೆ, ಕಾರಣವನ್ನು ನಾವು ಸಂಶೋಧಿಸಬೇಕು, ಕಾರಣವನ್ನು ಜಿಜ್ಞಾಸ ಮಾಡಿ ನಿರ್ಧಾರಕ್ಕೆ ಬರಬೇಕಾಗಿದೆ. ಊರ್ಧ್ವ ಮೂಲ ಸಂಸಾರ ವೃಕ್ಷ. ಇನ್ನು ವೃಕ್ಷ ಅಂತ ಯಾಕೆ ಕರೆದ್ರಿ? ವೃಕ್ಷಶ್ಚ ವೃಶ್ಚನಾಥ ವಿನಶ್ವರತ್ವಾತ್. ವೃಶ್ಚನಾಥ ಕತ್ತರಿಸಲಿಕ್ಕೆ ಬರುತ್ತದೆ. ಕೊಡ್ಲಿಂದರೆ ಕತ್ತರಿಸಿ, ಈ ಕೊಯ್ಯಲಿಕ್ಕೆ ಬರ್ತದೆ ಅಂತ ಕನ್ನಡದಲ್ಲಿ ಹೇಳ್ತಿದ್ವಿ. ಕೊಯ್ಯೋದು ಬೇರೆ, ಕತ್ತರಿಸೋದು ಬೇರೆ. ಗೊತ್ತಾಯ್ತಾ? ಕೊಡ್ಲಿಯಿಂದ ಪೆಟ್ಟು ಹಾಕಿ ಅದಕ್ಕೇನಂತೆ ನೀವು, ಕತ್ತರಿಸೋಂತೀರ ಕೊಯ್ಯೋದಂತೀರ? ಹೌದಾ? ಕಡಿಯೋದು. ಹಾಂ, ಕೊಡ್ಲಿಯಿಂದ ಕಡಿಯೋದು. ಆದರೆ ಈಗ ಕೊಡ್ಲಿಯಿಂದ ನೀವು ಕಡಿಯೋದೇ ಇಲ್ಲ. ಎಂಥ ಹಳ್ಳಿ ಗವಾರಿದ್ದರೂ ಕೂಡ ಕೊಡ್ಲಿಯನ್ನು ಉಪಯೋಗ ಮಾಡೋದಿಲ್ಲ. ಅವನಿಗೆ ವೆರೈಟೀಸ್ ಆಫ್ ಗರಗಸಗಳು ಲಭ್ಯ ಇವೆ. ಇಷ್ಟಿಷ್ಟು ಇಷ್ಟಿಷ್ಟು ಸಣ್ಣ ಸೈಜ್ನಿಂದ ಹೇಳ್ಕೊಂಡು ಇಷ್ಟು ದೊಡ್ಡ ದೊಡ್ಡ ಸೈಜ್ನವರೆಗೂ ಏನು ಲಭ್ಯ ಇದೆ? ಎಲೆಕ್ಟ್ರಿಕಲ್ ಗರಗಸ ಲಭ್ಯ ಇದೆ. ಸರ್ರ ಸರ್ರ ಸರ್ರ ಅದು ಕೊಯ್ದುಬಿಡ್ತಾನೆ, ಮುಗಿದೋಯ್ತು. ರಾಶಿ ಹಾಕ್ಕೊಂಡು ತೊಗೊಂಡೋಗ್ಬಿಡ್ತಾನೆ. ಇವನು ಮನೆಗೆ ಬೇಕಾಗುವ ಸೌದೆ ಕೂಡ ಎಷ್ಟೋ ಮನೆಗಳೆಲ್ಲ ನೋಡಿದ್ದೀನಿ, ತಮ್ಮದೇ ಒಂದು ಗರಗಸ ಇಟ್ಕೊಂಡ್ಬಿಟ್ಟಾರೆ. ಕೊಡ್ಲಿಯಿಂದ ಹೊಡಿಯೋದು ನಾವು ನೋಡೇ ಇಲ್ಲ, ಬಿಟ್ಬಿಡೋದು. ಯಾರು ಹೊಡಿಯೋದ್ರಿ ಗರಗಸ? ಅದಕ್ಕೇನನ್ನೋದು ಕಡಿಯುವುದಲ್ಲ, ಅದು ಕೊರೆಯುವುದು, ಕೊಯ್ಯುವುದು, ಕತ್ತರಿಸುವುದು, ಅವು ಶಬ್ದಗಳು. ಹೌದು, ಈ ಸಂಸಾರ ವೃಕ್ಷ ಇದಕ್ಕೆ ವೃಕ್ಷ ಅಂತ ಯಾಕೆ ಕರೆದೇವೆ ಅಂದರೆ ಇದನ್ನು ಕೊಯ್ಲಿಕ್ಕೂ ಬರ್ತದೆ, ಕಡಿದಕ್ಕೂ ಬರ್ತದೆ, ಕತ್ತರಿಸ್ಲಿಕ್ಕೂ ಬರ್ತದೆ. ವೃಕ್ಷಶ್ಚ ವೃಶ್ಚನಾಥ, ಈ ವೃಕ್ಷವನ್ನು ವೃಶ್ಚನ ವೃಶ್ಚನಾಥ ಕತ್ತರಿಸಲಿಕ್ಕೆ ಲಭ್ಯ ಇದ್ದರಿಂದಾಗಿ ಇದರ ಹೆಸರು ವೃಕ್ಷ. ವಿನಶ್ವರತ್ವಾದ, ಇದು ವಿನಾಶವನ್ನು ಹೊಂದುತ್ತದೆ, ಆದ್ದರಿಂದ ಇದಕ್ಕೆ ಹೆಸರೇನು? ಅಶ್ವತ್ಥ. ಬಿಡಿ ಸ್ವಾಮಿ, ಎಲ್ಲ ವೃಕ್ಷಗಳು ಕತ್ತರಿಸಲು ಬರ್ತಾವೆ ಅಂತೇಳಿ ಎಲ್ಲ ವೃಕ್ಷಗಳಿಗೂ ಅಶ್ವತ್ಥ ಅಂತ ಕರೀಲಿಕ್ಕೆ ಆಗ್ತದೋ? ಅದು ಇದನ್ನು ಅಶ್ವತ್ಥ ಅಂತ, ಅದು ಬೊಟಾನಿಕಲ್ ನೇಮ್. ಅದು ಸಸ್ಯತಜ್ಞರು ಇಟ್ಟ ಹೆಸರು ಅದಕ್ಕೆ ಅಶ್ವತ್ಥ ಅಂತೇಳಿ, ಅಶ್ವತ್ಥ ವೃಕ್ಷ ಅಂತೇಳಿ ಸಸ್ಯತಜ್ಞರು ಇಟ್ಟಂಥ ಹೆಸರು. ಆದರೆ ಅಶ್ವತ್ಥ ಅನ್ನೋ ಶಬ್ದದ ಅರ್ಥ ನಾವು ನಿಮಗೆ ಹೇಳಿಕತ್ತೀವಿ. ಇದನ್ನು ಯಾವ ವೃಕ್ಷವು ಅಂತ ಅರ್ಥ ಮಾಡ್ಕೊಳ್ಳಿ, ಯಾವ ವೃಕ್ಷ ಆದರೂ ಅರ್ಥ ಮಾಡ್ಕೊಳ್ರಿ. ನೀವು ಅರ್ಥ ತಿಳ್ಕೊಂಡು ಪ್ರಯೋಗ ಮಾಡಿದರೆ ಪರವಾಗಿಲ್ಲ. ಅರ್ಥ ತಿಳ್ಕೊಳ್ಳೋದನ್ನ ನೀವು ಅಶ್ವತ್ಥ ಅಶ್ವತ್ಥ ಅಂತ ಹುಣಸೆ ಮರ ಅಶ್ವತ್ಥ ಬೇವಿನ ಮರ, ಅದು ತಪ್ಪಾಗ್ತದೆ, ಅಪರಾಧ ಆಗ್ತದೆ. ಅವಕ್ಕೆ ಬೊಟಾನಿಕಲ್ ಬೇರೆ ಬೇರೆ ಹೆಸರಿವೆ. ಆ ಸಸ್ಯ ಶಾಸ್ತ್ರಜ್ಞರು ಬೇರೆ ಬೇರೆ ಹೆಸರಿಟ್ಟಿದ್ದಾರೆ. ಹಾಗೆ ಇದರ ಹೆಸರು ಅಶ್ವತ್ಥ ಇದ್ದರೂ ಕೂಡ ಈ ಅಶ್ವತ್ಥ ವೃಕ್ಷ ಅನ್ನುವಂಥದ್ರ ಅರ್ಥ ಏನು ಅಂತಂದರೆ, ಇದು ಕ್ಷಣಿಕ, ಇದು ಕತ್ತರಿಸ್ಲಿಕ್ಕೆ ಬರ್ತದೆ, ಇದು ನಾಶ ಮಾಡಲಿಕ್ಕೆ ಬರ್ತದೆ, ಇದು ನಿನ್ನೆ ಇತ್ತು ಇವತ್ತೇ ಇರಬಹುದು ನಾಳೆ ಇರಲಿಕ್ಕಿಲ್ಲ. ವಿನಶ್ವರತ್ವ ಅದು ಅವಿಚ್ಛಿನ್ನ ಜನ್ಮ ಜರಾ ಮರಣ ಶೋಕಾದಿ ಅನೇಕ ಅನರ್ಥಾತ್ಮಕ ಪ್ರತಿಕ್ಷಣ ಅನ್ಯಥಾ ಸ್ವಭಾವ ಮಾಯಾ ಮರೀಚಿ ಉದಕ ಗಂಧರ್ವನಗರಾಧಿವತ್ ದೃಷ್ಟ ನಷ್ಟ ಸ್ವರೂಪತ್ವಾತ್ ಅವಸಾನೇ ಚ ವೃಕ್ಷವತ್ ಅಭಾವಾತ್ಮಕ ಕದಲೀ ಸ್ತಂಭವತ್ ನಿಸ್ಸಾರ. ಇಷ್ಟು ಇಷ್ಟು ನೋಡೋಣ, ಎಲ್ಲ ಸಿಂಪಲ್ ಒಂದೊಂದು ಶಬ್ದಗಳು. ಓಕೆ, ಏನು ಅದು ವೃಕ್ಷದ ಮಹಿಮೆಯನ್ನು ಹೇಳ್ತಾರೆ. ಈ ಸಂಸಾರದ ಮಹಿಮೆ, ಈ ವೃಕ್ಷದ ಮಹಿಮ, ಅಡ್ಡ ಅಗಲ ಉದ್ದ ಪರ್ಸ್ಪೆಕ್ಟಿವ್ ಫೋಟೋ, ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಕಡೆಯಿಂದ ಫೋಟೋ ಹೊಡಿತಾರೆ ಈಗ. ಹಾಂ, ಎಲ್ಲ ಆ್ಯಂಗಲಿಂದ ಫೋಟೋ ಹೊಡಿಯೋದು. ಅವು ಎಷ್ಟು ಆ್ಯಂಗಲ್ ಸಿಗ್ತಾವೆ ನೋಡ್ರಿ. ಏನಪ್ಪ ಇದು ಅಶ್ವತ್ಥ ವೃಕ್ಷ ಅಂದರೆ, ಅವಿಚ್ಛಿನ್ನ ಜನ್ಮ ಜರಾ ಮರಣ ಶೋಕ, ಇದು ಕೊನೆ ತೀರಲಾರದಂತಹ ಜನ್ಮ ಮರಣಗಳು ಅವಿಚ್ಛಿನ್ನ. ವಿಚ್ಛಿನ್ನ ಅಂದರೆ ನಿಂದಿರ್ತವೆ. ಅವಿಚ್ಛಿನ್ನ ಪರಂಪರ ಅಂತ ನೀವು ಮಠಕ್ಕೆಲ್ಲ ಹೇಳ್ತೀರಿ. ಅವಿಚ್ಛಿನ್ನ ಅಂದರೆ ಇದು ಮಠ ಪ್ರಾರಂಭವಾದಾಗಿನಿಂದ ಇವತ್ತಿನವರೆಗೂ ಪರಂಪರೆ ನಿಂತುಕೊಂಡಿಲ್ಲ ಅನ್ನೋದನ್ನು ತೋರಿಸ್ಲಿಕ್ಕೆ ಅವಿಚ್ಛಿನ್ನ ಆದದ್ದು. ಅವಿಚ್ಛಿನ್ನ ಜನ್ಮ ಜರ ಮರಣ ಶೋಕ ಶೋಕಾದಿ ಜನ್ಮ ಮರಣ ದುಃಖ ಇವುಗಳ ಪರಂಪರ ಅವಿಚ್ಛಿನ್ನವಾಗಿ ಈ ಪರಂಪರೆ ನಡ್ಕೊಂಡು ಬಂದದೆ, ಇದು ಮೊದಲನೇ ಲಕ್ಷಣ. ಅನೇಕ ಅನರ್ಥಾತ್ಮಕ ಎರಡನೇದ್ದು, ಸುಮ್ಮನೆ ನಿಮ್ಮ ನಿಮ್ಮ ನಿಮ್ಮ ಅವಗಾಹನೆಗೆ ನಂಬರ್ ಹಾಕೋತವ್ರು, ಎಷ್ಟು ಸಿಗ್ತಾವೆ ನೋಡೋಣ ಅಂತ. ಅನೇಕ ಅನರ್ಥಾತ್ಮಕ, ಏನು ಅನರ್ಥ? ನಾನು ನನ್ನದು ಎನ್ನುವ ಏನು ಎರಡು ಶಬ್ದಗಳಿವೆಯೋ ಈ ಎರಡು ಶಬ್ದಗಳೇ ಅನರ್ಥಕಾರಿ ಶಬ್ದಗಳು. ಆರು ತಿಂಗಳ ಮೂರು ತಿಂಗಳ ಆರು ತಿಂಗಳ ಕೂಸಿದ್ದಾಗ ನಾನು ಅನ್ನೋದು ಇರುವುದೇ ಇಲ್ಲ. ಯಾವಾಗ ಎಲ್ಲಿ ಪ್ರವೇಶ ಆಯಿತೋ ಆಗಿಬಿಡುತ್ತೆ. ಎಂಟು ತಿಂಗಳಿಗೋ ಏನು ಹತ್ತು ತಿಂಗಳಿಗೋ ಏನು ಒಂದು ವರ್ಷಕ್ಕೋ ಎರಡು ವರ್ಷಕ್ಕೋ ನಮ್ಮೆಲ್ಲರೊಳಗೆ ಪ್ರವೇಶ ಆಗ್ಬಿಡುತ್ತೆ. ಅದು ಯಾವತ್ತು ಪ್ರವೇಶ ಆಯ್ತು ನೋಡ್ರಿ, ಆವತ್ತು ಸಂಸಾರ ಪ್ರಾರಂಭ ಆಯಿತು. ಅನರ್ಥಕಾರಿ ಅನರ್ಥಾತ್ಮಕ ಮತ್ತು ಹೋಗಲಿ ಬಿಡು. ಮೂರನೇದ್ದು ಪ್ರತಿಕ್ಷಣ ಅನ್ಯಥಾ ಸ್ವಭಾವ, ಪ್ರತಿಕ್ಷಣವೂ ಕೂಡ ಇದ್ದದ್ದನ್ನು ಬಿಟ್ಟು ಇಲ್ಲದೇ ಇರೋದನ್ನು ಪ್ರಸಿದ್ಧಿ ಮಾಡ್ಕೋತ ಹೋಗ್ತದೆ. ಸರ್ಪ ಅನ್ಯಥಾ ಸ್ವಭಾವ, ಇದ್ದದ್ದೇನು ಹಗ್ಗ, ಪ್ರಸಿದ್ಧಿ ಆದದ್ದೇನು ಹಾವು. ಅನ್ಯಥಾ ಸ್ವಭಾವ ಮತ್ತೇನು ಮುಂದಿಂದು ನಂಬರ್ ನೀವೇ ಹಾಕ್ಕೊಳ್ರಿ. ಮಾಯಾ ಮರೀಚಿ ಉದಕ ಗಂಧರ್ವ ನಗರಾಧಿವತ್. ಮಾಯಾ ಮರೀಚಿ ಏನು? ಮರುಮರೀಚಿಕೆ ಅಂತ ನೀವು ಕರಿತೀರಿ, ಮರಳುಗಾಡಿನಲ್ಲಿ ಮರುಮರೀಚಿಕೆ ಅಂತ ಕರಿತೀರಿ. ಆ ಮರುಮರೀಚಿಕೆ ಎಷ್ಟರ ಮಟ್ಟಿಗೆ ಸತ್ಯವಾಗಿರುತ್ತದೆ ಅಂತಂದರೆ, ಗಂಧರ್ವ ನಗರಿ ದೊಡ್ಡ ಏನು ಮೈಸೂರು ಪ್ಯಾಲೇಸ್ ಕಂಡರೂ ಕಂಡುಬಿಟ್ರೆ ನೀವು ಹಿಂಗೆ ಹಾಗೆ ಅಂತ ಹೇಳಿ ಬರೋಂಗಿಲ್ಲ. ಆ ಥರ ಈ ಸೃಷ್ಟಿ ಎಲ್ಲವೂ ಕೂಡ ಇದೇನು, ಇದು ಮಾಯಾ ಮರೀಚಿ, ಮೃಗಜಲ ಇದ್ದಂತೆ. ಗಂಧರ್ವ ನಗರ ಅದಿವತ್ತ ಯಾಕ್ರೆ ಹಂಗೆ ಹೇಳ್ತೀರಾ? ದೃಷ್ಟ ನಷ್ಟ ಸ್ವರೂಪತ್ವ ಅದು ತರ್ಕನೂ ಕೊಟ್ಬಿಡ್ತಾರೆ. ಈಗ ದೃಷ್ಟ ಹೋಗಿ ನೋಡಿದರೆ ನಷ್ಟ, ಈಗ ದೃಷ್ಟ ಹೆಂಗೆ ಕಾರು ಅಲ್ಲಿರೋ ಗಿಡ ವೃಕ್ಷದ ಕೆಳಗೆ ನಿಂತ್ಕೊಂಡು ಕಾರು, ಅದ್ರ ಪಕ್ಕದಲ್ಲಿ ನಿಂತ್ಕೊಂಡು ಡ್ರೈವರು ಎಲ್ಲ ಹಾಗೆ ಕಾಣ್ತದೆ ಕಾಣ್ತದೆ ನೀರೊಳಗೆ. ಎಷ್ಟೋ ಸಲ ಇವತ್ತಿಗೂ ನಾನು ಪರೀಕ್ಷೆ ಮಾಡ್ತೇನೆ, ಆನಂದಿಸ್ತೇನೆ ಅದನ್ನು. ಏನು ಮಹಿಮಾ, ಮಾಯಾ ಮಹಿಮಾ. ನೀವು ಹೋಗಬೇಕಾದ್ರೆ ಅಲ್ಲಿ ಬೇರೆ ಬೇರೆ ಕಾರ್ ಬರ್ತಿರ್ತವೆ, ಆಮೇಲೆ ಆ ರಸ್ತೆ ಎಲ್ಲ ನಿಮಗೆ ನೀರು ಥರ ಕಾಣಿಸ್ತಿರ್ತದೆ. ಎಷ್ಟೋ ಸಲ ನಾನು ಈ ತಡಸಾಕತ್ರೆಯಿಂದ ಈಗ ಬರಬೇಕಾದ್ರೆ ನಾನು ಮೋಸ ಹೋಗಿದ್ದೇನೆ. ಇಲ್ಲಿ ನಿನ್ನೆ ಹೋಗಬೇಕಾದ್ರೆ ನದಿ ಇದ್ದಿದ್ದಿಲ್ಲ, ಈಗ ಯಾಕೆ ಬಂತಿದ್ದೆ ನದಿ ಅಂತ ಮೋಸ ಹೋಗಿದ್ದೆ ನಾನು. ಅದು ಅದು ಅಲ್ಲಿಂದ ಕಾರ್ ಬರ್ತಿರ್ತವೆ, ಆ ಕಾರಿನ ನೆರಳು ನೀರೊಳಗೆ ಬಿದ್ದಿರುತ್ತದೆ, ಆ ವೃಕ್ಷದ ನೆರಳು ನೀರೊಳಗೆ ಬಿದ್ದಿರುತ್ತದೆ. ಕಾರ್ ಬರ್ತಿರೋದು ಕಾಣಿಸ್ತದೆ, ಅಂದರೆ ಕಾರ್ ಬರ್ತಿರೋದು ಕಾಣಿಸ್ತದೆ, ಕಾರಿನ ನೆರಳು ಕೂಡ ನಿಮಗೆ ಕಾಣಿಸ್ತದೆ. ಟಾರೋಡ್ ಮೇಲೆ ಕಾರಿನ ಪ್ರತಿಬಿಂಬ ಮೂಡಂದ್ರೆ ಯಾಕೆ ಮೂಡ್ತದೆ? ಮೂಡೋದಿಲ್ಲ. ಕನ್ನಡಿಯೊಳಗೆ ಮೂಡ್ತದೆ, ನೀರೊಳಗೆ ಮೂಡ್ತದೆ. ಟಾರ್ ರೋಡ್ ಮೇಲೆ ಯಾಕೆ ಮೂಡಬೇಕದು? ಅಲ್ಲಿ ನೀರದ, ಅಲ್ಲಿ ಆ ನೀರಿನಲ್ಲಿ ಮೂಡಿದೆ. ಅಷ್ಟು ಮಟ್ಟಿಗೆ ನಾವು ಭ್ರಮಿತರಾಗಿರ್ತೀವಿ. ಅದಕ್ಕೆ ಇದು ಭ್ರಮ ಅಂತ ತಿಳಿದ ಮೇಲೆ ಅದರಂಥ ಆನಂದದ ವಿಷಯ ಇನ್ನೊಂದು ಯಾವುದೂ ಇಲ್ಲ. ಮೊದಲು ಜಗತ್ತು ಭ್ರಮ ಅನ್ನೋದು ಮೊದಲು ಸ್ಪಷ್ಟ ಆಗಬೇಕು. ಈ ಜಗತ್ತು ಭ್ರಮ ಅಂತ ಸ್ಪಷ್ಟ ಆದಮೇಲೆ ಆಮೇಲೆ ಆ ಜಗತ್ತನ್ನು ಆನಂದಿಸ್ಬೇಕು. ಅದರಂಥ ಆನಂದ ಇನ್ನೊಂದು ಯಾವುದೂ ಅಲ್ಲ. ಇವರೇನು ಇಂದ್ರಿಯಗಳಿಂದ ಅನೇಕಾನೇಕ ಆನಂದಗಳನ್ನು ಸಂಸಾರಗಳು ಅನುಭವಿಸ್ತಾರೆ, ಇದು ಆನಂದ ಏನೂ ಅಲ್ಲ ಇದು. ಏಕೆಂದರೆ ಇದನ್ನು ಸತ್ಯ ಅಂತ ಅನುಭವಿಸ್ತಾರೆ, ಇದು ದುಃಖ ಕೊಡ್ತದೆ ಅವರಿಗೆ. ಆದರೆ ಇದು ಇದು ಇದು ಭ್ರಮಿತ, ಇದು ತೋರಿಕೆ, ಇದು ಮಿಥ್ಯ ಮಾತ್ರ, ಇದು ಆರೋಪಿತ, ಇದು ಶೋಭನಾಧ್ಯಾಸ ಅನ್ನುವುದನ್ನು ಗುರುತಿಸಿ ನಂತರ ಆ ಆನಂದನೇ ಬೇರೆ ಇರ್ತದೆ. ಅದು ಬ್ರಹ್ಮಾನಂದ, ಆನಂದ ಬ್ರಹ್ಮಾನಂದ. ಅದನ್ನು ಅವ್ರು ಹೇಳ್ತಾರೆ ಇಲ್ಲಿ ಏನು, ಪ್ರತಿಕ್ಷಣ ಅನ್ಯಥಾ ಸ್ವಭಾವ ಮಾಯಾ ಮರೀಚಿಕೆ ಉದಕ ಗಂಧರ್ವ ನಗರಾದಿವತ ದೃಷ್ಟ ನಷ್ಟ ಸ್ವರೂಪತ್ವ. ಆದ್ದರಿಂದ ತರ್ಕ ಕೊಟ್ಬಿಟ್ಟಾರೆ, ಈ ಕ್ಷಣ ದೃಷ್ಟ, ಮುಂದಿನ ಕ್ಷಣ ನಷ್ಟ, ಆದ್ದರಿಂದ ಇದು ಭ್ರಮಿತ. ಅವಸಾನೇಚ ವೃಕ್ಷವತ ಅಭಾವಾತ್ಮಕ, ಈ ಪ್ರಪಂಚವು ಕೂಡ ವೃಕ್ಷದಂತೆ ತಿಳುವಳಿಕೆ ಉಂಟಾದಾಗ ಇವು ತಮ್ಮ ಸತ್ಯತೆಯನ್ನು ಕಳೆದುಕೊಂಡಿರ್ತವೆ. ಹೆಂಗಪ್ಪ ಹಂಗಾರೆ ಈ ಸಂಸಾರ? ಇನ್ನು ಮತ್ತೊಂದು ಕೊಡ್ತಾರೆ, ಕದಲೀ ಸ್ತಂಭವತ್ ನಿಸ್ಸಾರ ಸಾರರಹಿತ. ಏನು ರುಚಿ ಇಲ್ಲ ಇದರೊಳಗೆ. ಹೆಂಗೆ ಅಂದರೆ ಬಾಳೆ ಕಂಬ ಒಳಗೇನಿದೆ ಒಳಗೇನಿದೆ ಒಳಗೇನಿದೆ ಅಂತಲೇ ಹುಡುಕೋದು ಹೋದರೆ ಏನೂ ಇಲ್ಲ. ನಿನ್ನ ಕೈಗೆಲ್ಲ ಜಿಡ್ಡು ಅಂಟುಗುತ್ತದೆ, ನಿನ್ನ ಕೈ ಸುತ್ತಲೂ ಏನು ಅಂಟುಗುತ್ತದೆ. ಈ ಸಂಸಾರದ ಹಣೆಬಾರನ ಇಷ್ಟು, ಇದನ್ನು ನೀವು ಬ್ರಹ್ಮ ಅಂತ ಗುರುತಿಸಿದ್ರಿ ಪಾರಾಗ್ತೀರಿ. ಇದು ಏನು ಏನು ಏನು ಅಂತ ಹುಡುಕೋತೊಂಡ್ರೆ ಸಂಸಾರ ಸಿಕ್ಕಾಕೋದು ಹೋಗ್ತೀವಿ. ಅದಷ್ಟೇ ನೋಡ್ರಿ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಈ ಬಾಳೆ ದಿಂಡಿನಿಂದ ರಸಾಯನ ಮಾಡ್ತಾರೆ, ರಸಾಯನ ಅಲ್ಲ ಕೊಸಂಬರಿ, ಕೊಸಂಬರಿ ಅಲ್ಲ ಮೊಸರು ಹಾಕಿ ಮೊಸರು ಬಜ್ಜಿ ಮಾಡ್ತಾರೆ. ಹಾಂ, ಆ ಮೊಸರು ಬಜ್ಜಿ ಇಷ್ಟೇ ಒಳಗಿಂದು, ಇನ್ನು ಮುಂದೆ ಇದು ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ, ಇನ್ನು ಮುಂದೆ ಇದು ರ್ಯಾಪರ್ ತೆಗಿಲಿಕ್ಕೆ ಆಗೋದಿಲ್ಲ. ಅಷ್ಟು ಮಟ್ಟಿಗೆ ಹೋದ ನಂತರ ಅದನ್ನು ಗಾಲಿ ಗಾಲಿ ಗಾಲಿ ಹಚ್ಚಿ ಸಣ್ಣ ತತ್ವವಾಗಿ ಕೊಚ್ಚಿ ಆ ಕೊಚ್ಚಿದ್ದಕ್ಕೆ ಮೊಸರು ಎಲ್ಲ ಹಾಕಿ ರುಚಿ ಇರ್ತದೆ. ಅದು ಬಾಯಿಗೆ ಏನು ಅಂಟ್ಕೊಂಬುದಿಲ್ಲ. ಹಾಂ, ಆದರೆ ಅಲ್ಲಿ ತನಕ ಏನು ಬಾಕಿ ತೆಗೆದ್ರಲ್ಲ ಅವಾಗೆಲ್ಲ ಕೈಗೆ ಅಂಟ್ಕೋತಿರ್ತದೆ. ಅದನ್ನೆಲ್ಲ ತೆಗೆದ ಹಾಕ್ತಾರೆ, ಹಿಂಗೆ ಸುತ್ತ ಸುತ್ತ ತೆಗೆದು ಹಾಕ್ತಾರೆ. ನರ ಹಿಂಗೆ ನಾರು ಇರ್ತದೆ ಅದರೊಳಗೆ, ಆ ತುಂಡು ಮಾಡೋಕ್ಕಿಂತ ಮುಂಚೆ ಅಲ್ಲಿ ಕೂಡ ನಾರು ಇರ್ತದೆ, ಅದು ತೆಗಿತಾರೆ ಹಿಂಗೆ ಹಿಂಗೆ ಹಿಂಗೆ ಮಾಡ್ತಾರೆ ಹೋಗಿತ್ತಾರೆ. ನೀವು ಈ ಸಂಸಾರ ಏನು ಏನು ಏನು ಏನು ಏನು ಅಂತ ಹೋದರೆ ಅದು ನಿಮ್ಮನ್ನು ಸಿಗಿಸೇ ಹಾಕ್ತದೆ, ಅದು ಬಿಡೋದಿಲ್ಲ. ಅದು ಅದೇ ಸನ್ಯಾಸಿ ಸಂಸಾರ ಇದ್ದಂಗೆ, ಅದು ಬಿಟ್ಕೊಡೋದೇ ಇಲ್ಲ ಅದು. ಅದು ಹಾಗಾದ್ರೆ ಏನು ಮಾಡಬೇಕು, ಅದು ಏನು ಅಂತ ಜಿಜ್ಞಾಸೆ ಮಾಡೋದಕ್ಕಿಂತ ಅದು ನಿಸ್ಸಾರ, ಅದರೊಳಗೆ ಯಾವ ಸಾರವೂ ಇಲ್ಲ, ಅದು ಭ್ರಮಿತ, ಅದು ಮಿಥ್ಯ, ಅದು ತೋರಿಕೆ, ಅದು ಬರೀ ಅನಿಸಿಕೆ ಮಾತ್ರ ಅನ್ನುವ ಈ ಶಬ್ದಗಳು, ಶಬ್ದಗಳು ಜ್ಞಾನ ನೋಡಿ. ನಾನು ಹೇಳ್ತೀನಿ ನಿಮಗೆ, ಶಬ್ದಗಳೇ ಜ್ಞಾನ. ಆ ಶಬ್ದಗಳನ್ನು ಆ ಮಟ್ಟದಲ್ಲಿ ನಾವು ಪ್ರಯೋಗ ಮಾಡಿದ್ದಾದರೆ ಆವಾಗ ಜ್ಞಾನವು ಸ್ಪಷ್ಟವಾಗ್ತಾ ಹೋಗ್ತದೆ. ಏನು ಸರ್ಕಸ್ ಮಾಡಿದ್ದು ನಾವೀಗ, ಇದು ಬಾಳೆ ದಿಂಡು, ಇದು ನಿಸ್ಸಾರ, ಇದರಂತೆ ಸಂಸಾರವು ಕೂಡ ನಿಸ್ಸಾರ. ಈಗ ಈ ಶಬ್ದ ನಿಸ್ಸಾರ ಅಂದರೆ ಇದರೊಳಗೆ ಸಾರ ಇಲ್ಲ, ಇದರೊಳಗೆ ಸಾರ ಇಲ್ಲ ಅನ್ನೋದನ್ನು ನಾವು ಅರ್ಥವತ್ತಾಗಿ ಗುರುತಿಸಬೇಕು, ಔಪಚಾರಿಕವಾಗಲ್ಲ. ಅರ್ಥವತ್ತಾಗಿ ಗುರುತಿಸಿದ್ದೆ ಆದರೆ ಆ ಕ್ಷಣವೇ ನಮಗೆ ಸ್ಪಷ್ಟವಾಗಿ ಬಿಡುತ್ತದೆ. ಇದರಂತೆ ಎಲ್ಲ ಸಂಸಾರದ ಗತಿಗಳು ನಿಸ್ಸಾರ. ಹೌದು, ಕದಲಿ ಸ್ತಂಭವತ ನಿಸ್ಸಾರ. ಅಲ್ಲಿಗೆ ಮುಗಿಲ್ಲ, ಬಹಳ ದೊಡ್ಡ ಕೀರ್ತಿ. ಅನೇಕ ಶತಪಾಷಂಡ ಬುದ್ಧಿ ವಿಕಲ್ಪದ ವಿಕಲ್ಪ ಆಸ್ಪದ ತತ್ವ ವಿಜಿಜ್ಞಾಸುಭಿ ಅನಿರ್ಧಾರಿತ ಇದಂ ತತ್ವ ವೇದಾಂತ ನಿರ್ಧಾರಿತ ಪರಬ್ರಹ್ಮ ಮೂಲ ಸಾರ ಅವಿದ್ಯಾ ಕಾಮ ಕರ್ಮ ಅವ್ಯಕ್ತ ಬೀಜ ಪ್ರಭವ. ನೋಡೋಣ, ಅನೇಕ ಶತಪಾಷಂಡ ಬುದ್ಧಿ ವಿಕಲ್ಪ ಆಸ್ಪದ. ಶತಶತ ಪಾಖಂಡರು ಅಂತೇನಿದ್ದಾರೆ, ಶೂನ್ಯವಾದಿಗಳು, ಕ್ಷಣಿಕವಾದಿಗಳು, ದ್ವೈತವಾದಿಗಳು, ಎಲ್ಲ ಪಾಖಂಡರು. ಇಂತಹ ಅನೇಕ ಅನೇಕ ವಾದಗಳು ಹುಟ್ಟಲಿಕ್ಕೆ ಮತ್ತು ಆ ವಾದಗಳನ್ನು ಜಿಜ್ಞಾಸೆ ಮಾಡಲಿಕ್ಕೆ ಮತ್ತು ಆ ವಾದ ಪ್ರವಾದಿಗಳಿಗೆ ಯಾರು ಅವಕಾಶ ಮಾಡಿಕೊಟ್ರು? ಈ ಬ್ರಹ್ಮನೇ ಅವಕಾಶ ಮಾಡಿಕೊಟ್ರು. ಹೌದು, ಅನೇಕ ಶತಪಾಷಂಡ ಬುದ್ಧಿ ವಿಕಲ್ಪ ಆಸ್ಪದ. ಅವರವ್ರ ಬುದ್ಧಿ ಹಾಗೆ ವಿಕಲ್ಪಿತವಾಗಿ ಕೆಲ ಲೆಕ್ಕ ಮಾಡಲಿಕ್ಕೆ ಇದೆ ತಾನೇ ಅವರಿಗೂ ಕೂಡ. ಅದಕ್ಕೆ ನೀವು ಬಂದು ಹೇಳ್ತಿರ್ತೀರಿ ನನಗೆ, ಸ್ವಾಮಿ ಅವರು ಆತ್ಮ ಅನಾತ್ಮ ವಿಚಾರ ಭಾರಿ ಚಂದ ಮಾತಾಡ್ತಾರೆ, ಇರೋವ ಎರಡು ಶಬ್ದ ಅವ್ರು ಮಾತಾಡಲಿಕ್ಕೆ ಬೇಕು, ಬೇರೆ ಇನ್ನೇನು ಶಬ್ದ ಮಾತಾಡ್ತಾರೆ ಅವರು? ಆತ್ಮ ಅನಾತ್ಮ ಎರಡು ಶಬ್ದ, ಆತ್ಮ ಅನಾತ್ಮ ಶಬ್ದ ಮಾತಾಡಿದಷ್ಟಕ್ಕೇ ಎಲ್ಲರೂ ಕರೆಕ್ಟಾಗಿ ಮಾತಾಡ್ತಾರೆ ಅಂತ ಅರ್ಥ ಅಲ್ಲ. ಜೀವಾತ್ಮ ಪರಮಾತ್ಮ ಬೇರೆ ಅಂತ ಒಬ್ಬರು ಮಾತಾಡ್ತಾರೆ, ಜೀವಾತ್ಮ ಪರಮಾತ್ಮನ ಹೋಗಿ ಕುಡ್ಕೋತಾನೆ ಅಂತ ಒಬ್ಬರು ಮಾಡ್ತಾರೆ, ಜೀವಾತ್ಮ ಪರಮಾತ್ಮನ ಪಕ್ಕದಲ್ಲಿ ಕೂತ್ಕೋತಾನಂತ ಒಬ್ಬರು, ಅಥವಾ ಅವನು ತೊಡೆ ಮೇಲೆ ಹೋಗಿ ಕೂತ್ಕೋತಾನೆ ಒಬ್ಬರು, ಇನ್ನೊಬ್ಬರು ಅವನು ಸಾರೋಪ್ಯ ಒಳಗೆ ಹೋಗಿಬಿಡ್ತಾನೆ. ಇವರೆಲ್ಲ ಆತ್ಮ ಪರಮಾತ್ಮ ಅಂತ ಮಾತಾಡೋರು ಇಲ್ಲೋ, ಅಷ್ಟಕ್ಕೇ ಅವ್ರ ಸಿದ್ಧಾಂತ ಸರಿಯಾಗಿ ಬಿಡ್ತದ? ಅದಕ್ಕೆ ನ್ಯಾಯ ತರ್ಕ ಬೇಡವಾ, ಅದಕ್ಕೆ ಹೋಗ್ರಿ, ಎಲ್ಲ ಎಲ್ಲಾನು ಬಿಟ್ಬಿಡಿ, ಸಾರ್ವತ್ರಿಕನೂ ಬೇಡವಾ, ಬರೀ ಕಲ್ಪನಾ ಲೋಕದಲ್ಲೇ ಇರೋದ ಎಲ್ಲರೂ ನಾವು? ಅದಕ್ಕೆ ಅನೇಕ ಶತಪಾಷಂಡ ಬುದ್ಧಿ ಬುದ್ಧಿ ವಿಕಲ್ಪಾಸ್ಪದ ತತ್ವ ವಿಜಿಜ್ಞಾಸುಭಿ. ಈ ತತ್ವ ಜಿಜ್ಞಾಸ ಮಾಡಲಿಕ್ಕೆ ಹೋದವರೆಲ್ಲರ ಹಣೆ ಬರ ಇಷ್ಟೇ, ಪ್ರಾರಂಭಕ್ಕೆ ಜಿಜ್ಞಾಸ ಅಂತ ಹೋಗ್ತಾರೆ, ತಮ್ಮದೇ ಒಂದು ಪ್ರಮಾಣ, ತಮ್ಮದೇ ಒಂದು ಸಿದ್ಧಾಂತ ಮಾಡಿಟ್ಬಿಡ್ತಾರೆ. ಇಟ್ ಈಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಂದ್ಬಿಡ್ತಾರೆ. ನಿನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಮ್ಮ ಮೇಲೆ ಯಾಕೆ ಹಾಕ್ತಿ? ನಿಂದದು ಇಲ್ಲ, ಪ್ರತಿ ದಿವಸ ಬೆಳಿಗ್ಗೆ 4 ಗಂಟೆಗೆ ಬ್ರಹ್ಮ ನನ್ನ ಎದುರಿಗೆ ಬಂದು ಕುಣಿತಾನೆ, ನಾನೇನಿಲ್ಲ ಅಂತ ನಾನು ಕುಣಿದಿರ್ಬೋದು, ಇಲ್ಲ ಅವ್ರ ಜೊತೆ ನಾನು ಕುಣಿದೆ, ಅದು ನಿಂದ ಓಕೆ, ನೀನು ಕುಣಿದಿರ್ಬೋದು. ನೀವು ಇದೇ ಪ್ರಕಾರ ಮೆಡಿಟೇಷನ್ ಮಾಡಿರಿ, ನಿಮಗೂ ಬ್ರಹ್ಮ ಕುಣಿತಾನೆ. ಎಲ್ಲ ಪಾಖಂಡರು, ಇವರು ಪಾಷಂಡ್ರು ಅಂದರೆ ನಾ ಪಾಖಂಡ್ರು ಅಂತ ಹೇಳಿ. ತತ್ವ ವಿಜಿಜ್ಞಾಸಭಿ ಅನಿರ್ಧಾರಿತ, ಇವನ ಸಿದ್ಧಾಂತ ಅವರಪ್ಪದಿಲ್ಲ, ಅವನ ಸಿದ್ಧಾಂತ ಇವರಪ್ಪದಿಲ್ಲ. ಶಂಕರಾಚಾರ್ಯ ಭಾರಿ ಚಂದ, ಎಲ್ಲರ ಸಿದ್ಧಾಂತನೂ ಒಪ್ಕೊಂಡ್ಬಿಡ್ತಾರೆ. ನೀವು ವಿರೋಧಿ ಎಲ್ಲಿ ಮಾಡ್ತೀರಿ ನೀವು? ಈ ನಾವು ಒಪ್ಕೊಂಡಿಲ್ಲ, ನಿಂದು ಸರಿನೇ ಇದೆ, ನಿಂದು ಸರಿನೇ ಇದೆ, ನಿಂದು ಸರಿನೇ ಇದೆ, ನಿಂದು ಸರಿನೇ ಇದೆ. ಏನಪ್ಪ ಅಂದರೆ ನಿಮ್ಮ ನಿಮ್ಮದು ನಿಮ್ಮ ನಿಮಗೆ ಸರಿ ಇದೆ. ನಿಮ್ಮ ನಿಮ್ಮದು ನಿಮ್ಮ ನಿಮಗೆ ಸರಿ ಇದೆ, ಇಟ್ಕೊಳ್ಳಿ. ಅದು ನಂದು ಒಂದು ಸ್ವಲ್ಪ ಕೇಳ್ಕೊಳ್ರಿ ಅಂತ ಹೇಳ್ತಾರೆ. ಸುಮ್ಮನೆ ಇರ್ತಾರೆ, ಕಡಿತ ತನಕ ಸುಮ್ಮನೆ ಇರ್ತಾರೆ. ಕೊನೆಗೆ ನಂದೊಂದು ಸ್ವಲ್ಪ ಇದೆ ಕೇಳ್ಕೊಳ್ರಿ. ಈಗ ಒಪ್ಕೊಂಡ್ಬಿಟ್ರೆ ಅಂದಮೇಲೆ ಅವ್ರಿಗೆಲ್ಲ ಖುಷಿ ಆಗ್ಬಿಡ್ತೀವಿ. ಕಾಲರ ಪಾಪ, ಜ್ಞಾನಿಗಳು ಪಂಡಿತರು ಇವರೇ ಒಪ್ಕೊಂಡ್ಮೇಲೆ ಮುಗೀತಲ್ಲ. ಹಾಂ ಹೇಳ್ರಿ ನಿಮ್ಮದೇನು ಹಿಂಗದ ನೋಡಪ್ಪ. ಹೌದಲ್ಲ, ನಾವು ಈ ಪ್ರಕಾರವಾಗಿ ವಿಚಾರ ಮಾಡಿದ್ದೇ ಇಲ್ಲ. ಅವ್ರು ಹೇಳ್ತಾರೆ ನೀವು ವಿಚಾರ ಮಾಡಿದ ತಪ್ಪು ಅಂತ ನಾವು ಹೇಳೋದಿಲ್ಲ. ಅವರವರ ಪ್ರಬುದ್ಧತೆಗೆ ಅವರವರ ಮಾತುಗಳು ಕರೆಕ್ಟಾಗೇ ಇವೆ. ಆದರೆ ಒಬ್ಬರು ಒಬ್ಬರ ಸಿದ್ಧಾಂತವನ್ನು ಒಬ್ಬರು ನೀವು ಒಪ್ಪೋದಿಲ್ಲ ಅಂತಂದರೆ ಅಲ್ಲೇ ಗೊತ್ತಾಗ್ಬಿಡ್ತದೆ. ಈಗ ನನ್ನ ಸಿದ್ಧಾಂತವನ್ನು ವಿರೋಧ ಮಾಡಲಿಕ್ಕೆ ಯಾರಿಗೂ ಇಲ್ಲಿಲ್ಲ, ಎಲ್ಲರೂ ಒಪ್ಪುತ್ತಾರೆ. ದ್ವೈತೀಯ ಸಿದ್ಧಾಂತವನ್ನು ವಿಶಿಷ್ಟಾದ್ವೈತಿ ಒಪ್ಪೋದಿಲ್ಲ, ವಿಶಿಷ್ಟಾದ್ವೈತಿ ಸಿದ್ಧಾಂತವನ್ನು ಶಕ್ತಿ ವಿಶಿಷ್ಟಾದ್ವೈತಿ ಒಪ್ಪೋದಿಲ್ಲ. ಇದರರ್ಥ ಏನು? ಅವರಿಂದ ಇವರಿಗೆ ತಪ್ಪನ್ನು ಸಿದ್ಧವಾಗ್ತದೆ, ಇವರಿಂದ ಅವ್ರಿಗೆ ತಪ್ಪನ್ನು ಸಿದ್ಧವಾಗ್ತದೆ. ಹೀಗಾಗಿ ಒಬ್ಬರಿಂದ ಒಬ್ಬರು ಎಲ್ಲರೂ ಇನ್ನೊಬ್ಬರು ತಪ್ಪು ಅಂತಲೇ ಸಿದ್ಧ ಮಾಡಿಬಿಟ್ರಿ ನೀವು. ನಿಮ್ಮದನ್ನು ಸರಿ ಅಂತ ನೀವು ಸಿದ್ಧ ಮಾಡಲೇ ಇಲ್ಲ. ಆದ್ರೆ ನಂದು ಯಾರದು ತಪ್ಪು ಅಂತ ಸಿದ್ಧ ಮಾಡಿ ಕೊಂಡಿಲ್ಲ. ಇದು ಸಿದ್ಧಾಂತ ಇರೋದು ಹೀಗೇನು ಸ್ಪಷ್ಟಪಡಿಸ್ತೀನಿ. ಹಾಗೆ ಇವರು ಅನಿರ್ಧಾರಿತ ಇದಂ ತತ್ವ, ಯಾರಿಂದಲೂ ಕೂಡ ನಿರ್ಧಾರಕ್ಕೆ ಬರಲೇ ಇಲ್ಲ ಈ ತತ್ವ, ಈ ಬ್ರಹ್ಮತತ್ವ, ಈ ಮೂಲ ತತ್ವ ಯಾರಿಂದಲೂ ನಿರ್ಧಾರಕ್ಕೆ ಬರಲಿಲ್ಲ. ಇನ್ನು ವೇದಾಂತ ನಿರ್ಧಾರಕ್ಕೆ ಬಂತು. ಏನಂತ ಬಂತು? ವೇದಾಂತ ನಿರ್ಧಾರಿತ ಪರಬ್ರಹ್ಮ ಮೂಲ ಸಾರಃ. ಸಂಸಾರದ ಮೂಲ ಎಲ್ಲಿದೆ ಅಂದರೆ ಪರಬ್ರಹ್ಮ, ಬ್ರಹ್ಮನಲ್ಲಿ, ಬ್ರಹ್ಮನನ್ನು ಆಶ್ರಯಿಸಿಕೊಂಡಿದೆ. ಅಲ್ಲಿ ಆಶ್ರಯಿಸಿಕೊಂಡು ಏನಿದೆ ಅಲ್ಲಿ ಆಶ್ರಯಿಸಿಕೊಂಡು, ಅವಿದ್ಯಾ ಕಾಮ ಕರ್ಮ ಅವ್ಯಕ್ತ ಬೀಜ ಪ್ರಭವ. ಆ ಬ್ರಹ್ಮನನ್ನು ಆಶ್ರಯಿಸಿಕೊಂಡು ಅಲ್ಲಿ ಅವ್ಯಕ್ತವಾಗಿ ಅವಿದ್ಯಾ ಕಾಮ ಕರ್ಮ ಅನ್ನುವ ಬೀಜಗಳು ಅಲ್ಲಿವೆ. ಈ ಅವಿದ್ಯಾ ಕಾಮ ಕರ್ಮ ಬೀಜ ಪ್ರಭವ, ಅಲ್ಲಿಂದ ಬಾಕಿ ಎಲ್ಲವೂ ಪ್ರಭವ. ಭವ ಅಂದರೆ ಉಂಟಾಗು, ಪ್ರಭವ ಚೆನ್ನಾಗಿ ಉಂಟಾಗು, ಪ್ರಭವ. ಅಪರಬ್ರಹ್ಮ ವಿಜ್ಞಾನ ಕ್ರಿಯಾಶಕ್ತಿ ದ್ವಯಾತ್ಮಕ ಹಿರಣ್ಯ ಗರ್ಭ ಅಂಕುರ. ಓಕೆ, ಹೇಳುವುದನ್ನು ಅಪರಬ್ರಹ್ಮ ವಿಜ್ಞಾನ ಕ್ರಿಯಾಶಕ್ತಿ ದ್ವಯಾತ್ಮಕ ಹಿರಣ್ಯ ಗರ್ಭ ಅಂಕುರ ಸರ್ವ ಪ್ರಾಣಿ ಲಿಂಗ ಭೇದ ಸ್ಕಂದ ತತ್ತತ್ತೃಷ್ಣ ಜಲ ಅವಸೈಕ ಉದ್ಭೂತ ದರ್ಪ. ಓಂ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ. ಓಂ ತತ್ಸತ್.